ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮನರೇಗಾ, ಮನೆಯಂಗಳದಲ್ಲಿ ಉದ್ಯೋಗ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಉದ್ಯೋಗ ಖಾತರಿ ನಡಿಗೆ ಸಬಲತೆ ಎಡೆಗೆ ಈ ಅಭಿಯಾನದ ಜಾಗೃತಿಗಾಗಿ ಮನೆ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ತಲುಪಿಸಲಾಗುವುದು. ಕೌಶಲ್ಯರಹಿತ ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರುಗಳಿಗೆ ನಿರ್ವಹಿಸುವ ಕೂಲಿ ಕೆಲಸಕ್ಕೆ ಶೇಕಡ 10% ರಿಯಾಯಿತಿ ಹಾಗೂ ಮಹಿಳಾ ಭಾಗವಹಿಸುವಿಕೆಗೆ ಶೇಕಡ 60% ಹೆಚ್ಚಿಸಲಾಗುವುದು. ಕಾಮಗಾರಿಯ ಅರ್ಜಿಗಳನ್ನು ಸ್ವೀಕರಿಸಲು ಜಾಗೃತಿ ವಾಹನದಲ್ಲಿ ಪ್ರತಿ ಹಳ್ಳಿಗೂ ಭೇಟಿ, ಬೇಡಿಕೆ ಪಟ್ಟಿಯನ್ನು ಅಂಗನವಾಡಿ, ಗ್ರಂಥಾಲಯ, ನ್ಯಾಯಬೆಲೆ ಅಂಗಡಿ, ಹಾಲಿನ ಕೇಂದ್ರಗಳಲ್ಲಿ ಸ್ಥಾಪಿಸಿ 31 ಅಕ್ಟೋಬರ್ 2024 ಸಂಗ್ರಹಿಸಲಾಗುವುದು. ಕಾಮಗಾರಿ ಆಯ್ಕೆ ಮಾಡುವಾಗ ಬಿಡಿ ಬಿಡಿ ವಿಂಗಡಣೆ ಮಾಡುವುದನ್ನು ನಿರ್ಬಂಧಿಸಿದೆ. ಮಹಿಳಾ ಮತ್ತು ಮಕ್ಕಳಿಗಾಗಿ ಆದ್ಯತೆ. ಶೋಷಿತ ಮಹಿಳೆಯರು, ಅಬಲೆಯರು, ಪರಿತಕ್ತರಿಗಾಗಿ ಬೇಡಿಕೆಗಳನ್ನು ಸ್ವೀಕರಿಸಲು ನೆರವು ನೀಡಲಾಗುವುದು. ಮಕ್ಕಳ ದೈಹಿಕ ಮಾನಸಿಕ ಬೆಳವಣಿಗೆಗಾಗಿ ವಿಶೇಷ ಕಾರ್ಯಕ್ರಮ. ವೈಯಕ್ತಿಕ ಕಾಮಗಾರಿಗಳ ಅನುಷ್ಠಾನದಲ್ಲಿ ಫಲಾನುಭವಿಯ ಕುಟುಂಬವು ಜೀವಿತಾವಧಿಯಲ್ಲಿ ರೂಪಾಯಿ 5 ಲಕ್ಷಗಳ ಮಿತಿಯೊಳಗೆ ತಮಗೆ ಬೇಕಾದ ಕಾಮಗಾರಿಗಳನ್ನು ಪಡೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಮನರೇಗಾ, ಮನೆಯಂಗಳದಲ್ಲಿ ಉದ್ಯೋಗ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಿರ್ಸಿಯ ಸಂಯೋಗ್ ನೇಚರ್ ಕ್ಯೂರ್ ಕ್ಲಿನಿಕ್ ಇವರು ಡಾಕ್ಟರ್ ಕೀರ್ತಿ ಕೆ ಅವರೊಡನೆ ಗರ್ಭ ಸಂಸ್ಕಾರ ಈ ವಿಷಯವಾಗಿ ಸಂದರ್ಶಿಸುತ್ತಾರೆ ಟಿಎಸ್ ಪ್ರಸಾದ್. ಡಾಕ್ಟರ್ ಕೀರ್ತಿಯವರೇ ನಮಸ್ಕಾರ. ನಮಸ್ತೆ. ಗರ್ಭಿಣಿ ಆಗುವುದು ಎನ್ನುವಂತಹದ್ದು ಒಂದು ನೈಸರ್ಗಿಕ ಪ್ರಕ್ರಿಯೆ, ಜೊತೆಗೆ ಎಲ್ಲ ವಿವಾಹಿತ ಗೃಹಿಣಿಯರು ಕೂಡ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರುವಂತಹ ಒಂದು ಹಂತ. ಈ ಗರ್ಭ ಸಂಸ್ಕಾರ ಎನ್ನುವುದರ ಒಂದು ವಿಶೇಷತೆ ಏನು ಹಾಗೂ ಇದರ ಒಂದು ಮಹತ್ವ ಏನು? ಮೊದಲಿಗೆ ಗರ್ಭ ಸಂಸ್ಕಾರ ಅಂದರೆ ಪದದಲ್ಲೇ ನಮಗೆ ಅರ್ಥ ಗೊತ್ತಾಗುತ್ತೆ, ಗರ್ಭ ಟೈಮಲ್ಲಿ ಆಗುವಂಥ ನಾವು ಸಂಸ್ಕಾರ. ಸೊ ಆ ಸಂಸ್ಕಾರಗಳು ಯಾರಿಗೆ ಕೊಡುವಂಥದ್ದು? ಆ ಶಿಶುವಿಗೆ ಅಥವಾ ಆ ಮಗುವಿಗೆ ಕೊಡುವಂಥ ಸಂಸ್ಕಾರಗಳು, ಅಥವಾ ಅದು ಗರ್ಭಿಣಿ ಅವಸ್ಥೆಯಲ್ಲೇ ಕೊಡುವಂಥದ್ದು. ಯಾಕಂದರೆ ಒಂದು ಮನುಷ್ಯನ ಒಂದು ಬಿಹೇವಿಯರ್ ಅಥವಾ ಒಂದು ಪರ್ಸ್ನಾಲಿಟಿ ಅದು ಆಗುವಂಥದ್ದು ಗರ್ಭಾವಸ್ಥೆಯಲ್ಲಿ. ಒಂದು 70-80% ಅವರ ಬ್ರೈನ್ ಡೆವಲಪ್ಮೆಂಟ್ ಅಥವಾ ಅವರ ಒಂದು ಮೈಂಡ್ ಡೆವಲಪ್ಮೆಂಟ್ ಆಗೋದು ಗರ್ಭಾವಸ್ಥೆಯಲ್ಲಿ. ನಾವು ಮತ್ತೆ ಹುಟ್ಟಿದ ನಂತರ ಮತ್ತೆ ನಾವು ಸ್ಕೂಲ್ ಹೋಗಿ ಅಥವಾ ಏನು ನಾವು ಟ್ರೈನಿಂಗ್ ತಗೊಳ್ತೇವೆ ಅಥವಾ ನಮ್ಮ ಎನ್ವಿರಾನ್ಮೆಂಟ್ ಏನಿರುತ್ತೆ ಅದು ಕ್ಯಾಲ್ಕುಲೇಟ್ ಆಗೋದು ಬರೀ ಒಂದು 15-20% ಅಷ್ಟೇ. ಸೊ ಹಂಗಾಗಿ ನಾವು ಗರ್ಭ ಆದ ನಂತರ, ಗರ್ಭಧಾರಣೆ ಆದ ನಂತರ, ಆ ಗರ್ಭಧಾರಣೆ ಟೈಮಲ್ಲಿ ಆ ಒಂದು ತಾಯಿಯ ಹಾಗೂ ಆ ಮಗುವಿನ ಒಂದು ಆರೋಗ್ಯವನ್ನು ಕಾಪಾಡೋ ಇನ್ನಷ್ಟು ತುಂಬಾನೇ ಮುಖ್ಯ ಒಂದು ಅಪ್ರೋಚ್ ಆಗಿರುತ್ತೆ. ಬಹುಶಃ ಜನಸಾಮಾನ್ಯರ ಒಂದು ಭಾಷೆಯಲ್ಲಿ ಹೇಳುವುದಿದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಈ ಮೊಳಕೆ ಸರಿ ಇದ್ರೆ ಮತ್ತೆ ಮುಂದಕ್ಕೆ ಅದು ಒಂದು ಅತ್ಯುತ್ತಮ ಒಂದು ನಾಗರಿಕರಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಇನ್ನೊಂದಂದ್ರೆ ಈಗ ನಾವೊಂದು ಉದಾಹರಣೆ ಅಂತ ಯಾವಾಗ್ಲೂ ನಾನು ಹೇಳ್ಕೊಳ್ಳೋದು, ಈ ನಾವು ಮಣ್ಣಿನ ಗಡಿಗೆ ಅಥವಾ ಏನೇ ಮಾಡೋದಿದ್ರು ಕೂಡ ಆ ಪ್ರೋಸೆಸ್ ಇಂಪಾರ್ಟೆಂಟ್. ಗಡಿಗೆ ಆದ ನಂತರ ನಮ್ಗೆ ಏನು ಮಾಡಕ್ ಬರಲ್ಲ, ಅದರ ಶೇಪ್ ಚೇಂಜ್ ಆಯ್ತು, ಉದ್ದಗಿಡ್ಡಾಯ್ತು, ಏನು ಮಾಡಕ್ ಬರಲ್ಲ. ಬಟ್ ಆ ಮಾಡೋ ಹಂತದಲ್ಲಿ ನಮ್ಗೆ ಏನೇ ಶೇಪ್ ಬೇಕಿದ್ರು ಅದನ್ನು ಕೊಡಕ್ ಆಗತ್ತೆ. ಸೊ ಆ ಪ್ರೋಸೆಸ್ ಇಂಪಾರ್ಟೆಂಟ್. ಸೊ ಆ ಪ್ರೆಗ್ನೆನ್ಸಿಯ ಒಂದು ಒಂಬತ್ತು ತಿಂಗಳು ಏನಿದೆ ಆ ಒಂದು ಬೇಬಿ ಮೇಕಿಂಗ್ ಆ ಪ್ರೋಸೆಸ್ಗೆ ಬಹಳ ಇಂಪಾರ್ಟೆನ್ಸ್ ನಾವು ಕೊಡ್ತೇವೆ. ಈ ಗರ್ಭ ಸಂಸ್ಕಾರ ಅಂದ್ರೆ ಏನೇನು ವಿಚಾರಗಳು ಬರ್ತವೆ ಇದರಲ್ಲಿ? ಅದರಲ್ಲಿ ಮೊದಲಿಗೆ ತಾಯಿ ಆಹಾರದ್ದು, ಅದರ ಜೊತೆಗೆ ತಾಯಿಯ ಮಾನಸಿಕವಾದ ಒಂದು ಆರೋಗ್ಯ, ಅದರ ಜೊತೆಗೆ ತಾಯಿಯ ಉಸಿರಾಟ, ಆಕ್ಸಿಜನ್ ಸ್ಯಾಚುರೇಷನ್ ಅಂತ ನಾವು ಹೇಳ್ತೇವೆ. ಸೊ ಈ ಮೂರು ವಿಷಯಗಳು ಬಹಳ ಇಂಪಾರ್ಟೆಂಟ್. ನಾವು ಜನರಲಿ ಏನು ಅನ್ಕೊಳ್ತೇವೆ, ಪ್ರೆಗ್ನೆನ್ಸಿ ಅಂದ್ರೆ ಒಂದಿಷ್ಟು ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಚೆಕಪ್, ಬ್ಲಡ್ ಟೆಸ್ಟ್, ಹಂಗ್ ಸ್ಕ್ಯಾನಿಂಗ್ ಅಂತ ಹೇಳಿ ಅನ್ಕೊಳ್ತೇವೆ. ಬಟ್ ಅದೊಂದು ನಮ್ಗೆ ಒಂದು ಮೇಲ್ ನೋಟದಲ್ಲಿ ಕಾಣುವಂಥದ್ದು. ಬಟ್ ಅದರ ಹೊರತು ಮೇಜರ್ ಆಗಿರುವಂತದ್ದು ತಾಯಿಯ ಆಹಾರ, ತಾಯಿಯ ಒಂದು ಮಾನಸಿಕವಾದ ಒಂದು ಆರೋಗ್ಯ, ಅದರ ಜೊತೆಗೆ ಉಸಿರಾಟ ಅಂದ್ರೆ ಅವರ ಚಟುವಟಿಕೆ, ದೈಹಿಕವಾದ ಚಟುವಟಿಕೆ, ಪ್ರಾಣಾಯಾಮ ಅಭ್ಯಾಸ ಆಗಿರ್ಬೋದು, ಇದು ಮೂರು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದೊಂದೇ ವಿಷಯದ ಬಗ್ಗೆ ನಾವು ವಿಚಾರವನ್ನು ಮಾಡುವ ಅಂದ್ರೆ, ಈಗ ಗರ್ಭಿಣಿಯರ ಒಂದು ಆಹಾರ ಕ್ರಮ ಹೆಚ್ಚು ಪೌಷ್ಟಿಕಾಂಶ ಇರುವಂತಹದ್ದು ಮತ್ತೆ ಹೆಚ್ಚು ಪೋಷಕಾಂಶವನ್ನು ಹೊಂದಿರುವಂತಹ ಒಂದು ಆಹಾರವನ್ನ ಯಾವ ಹಂತದಲ್ಲಿ ಯಾವ ಮೂಲಗಳಿಂದ ಪಡಿಬೇಕು, ಈ ವಿಚಾರದ ಬಗ್ಗೆ ಹೇಳಿ. ಹೌದು, ಮೊದಲಿಗೆ ಇವಾಗ ಆಕ್ಚುಲಿ ಗರ್ಭಧಾರಣೆನೇ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಪ್ಲಾನಿಂಗ್ ಫೇಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಮ್ಮ ಸರ್ಕಲಲ್ಲಿ ಯಾರೆಲ್ಲ ಕರೆಕ್ಟ್ ಆಗಿ ಒಂದು ಆಹಾರ ಪದ್ಧತಿಯಿಂದ ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡಿರ್ತಾರೆ ಅವರಿಗೆ ಗರ್ಭಧಾರಣೆ ಟೈಮಲ್ಲಿ ಬರುವಂತ ಸಮಸ್ಯೆಗಳು ಏನಿರುತ್ತೆ, ಬೆಳಿಗ್ಗೆ ಎದ್ದು ತರ ವಾಂತಿ ಮಾಡುವಂತದ್ದು ಇರ್ಬೋದು ಅಥವಾ ಸುಸ್ತಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಸಮಸ್ಯೆಗಳಿರ್ಬೋದು, ಅದು ತುಂಬಾ ಮಟ್ಟಿಗೆ ಕಮ್ಮಿ ಇರುತ್ತೆ ಯಾರೆಲ್ಲ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ದಾರೆ. ಸೊ ಪ್ಲಾನಿಂಗ್ ಫೇಸ್ ಇಂದಲೇ ಅವರ ಆಹಾರ ಪದ್ಧತಿಯನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಟೈಮು ಕರೆಕ್ಟ್ ಆಗಿರುತ್ತೆ, ಆಮೇಲೆ ಅವರ ರಿಕವರಿ ಪೀರಿಯಡ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಆಹಾರ ಪದ್ಧತಿಯಲ್ಲ ಅಂತ ಹೇಳಿದ್ರೆ ಯಾವ್ದೆಲ್ಲ ತಿನ್ನಬಾರ್ದು, ಸಕ್ಕರೆ ಪದಾರ್ಥಗಳು ಅಥವಾ ಬೇಕರಿ ಪದಾರ್ಥಗಳು, ಕರಿದ ಆಹಾರಗಳು, ಮೈದಾ ಪದಾರ್ಥಗಳು ಅಥವಾ ಈ ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೇವೆ, ಅಂದ್ರೆ ಫ್ಯಾಕ್ಟ್ರಿಯಲ್ಲಿ ತುಂಬಾನೇ ಪ್ರೊಸೆಸ್ ಆಗಿ ಬಂದಿರುವಂತ ಆಹಾರಗಳು, ಸಂಸ್ಕರಿಸಿದ ಆಹಾರಗಳು ಅಂದ್ರೆ ಅದರಲ್ಲಿ ಪ್ರಿಸರ್ವ್ ಮಾಡುವಂತ ಕೆಲವು ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಟೇಸ್ಟ್ ಎನ್ಹಾನ್ಸ್ ಮಾಡುವಂತ ಕೆಮಿಕಲ್ಸ್ ಆಗಿರ್ಬೋದು, ಅದೊಂಥರ ಅಡಿಕ್ಷನ್ ತರ ನಮ್ಗೆ ಬೇಕು ಬೇಕು ಅಂತ ಅನ್ಸುತ್ತೆ. ಸೊ ಇದೆಲ್ಲ ಕೆಮಿಕಲ್ಸ್ ತುಂಬಾ ಡೀಪರ್ ಲೆವೆಲ್ ಅಲ್ಲಿ ಮಗುವಿನ ಬ್ರೈನ್ ಸೆಲ್ ಡೆವಲಪ್ಮೆಂಟ್ ತನಕನು ಅದನ್ನ ಹ್ಯಾಂಪರ್ ಮಾಡಿಬಿಡುತ್ತೆ. ಸೊ ಅಲ್ಲಿಂದಲೇ ಶುರು ಆಗುತ್ತೆ. ನಾವು ನಮ್ಮ ಸುತ್ತಮುತ್ತ ನೋಡ್ತೇವೆ ಎಷ್ಟೋ ಸಣ್ಣ ಮಕ್ಕಳು ಕೂಡ ಈ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಂದ, ಹೌದು ಹೌದು, ಸೊ ಎಷ್ಟೋ ಮೆಡಿಕಲ್ ಸಿಸ್ಟಮ್ಗಳಲ್ಲೂ ಕೂಡ ಅದಕ್ಕೆ ಕಾರಣ ಇಲ್ಲ ಅಂತ ಹೇಳ್ತಾರೆ. ಕಾರಣ ಇಲ್ಲದೆ ಯಾವುದು ಬರುವುದಿಲ್ಲ. ಸೊ ಯಾವುದೋ ಒಂದು ಹಂತದಲ್ಲಿ ಒಂದು ಕಾರಣ ಇದ್ದೇ ಬರುತ್ತೆ. ಸೊ ಈ ಆಹಾರದ ಒಂದು ಅಥವಾ ನಾವು ಈ ಪ್ರಿಸರ್ವೇಟಿವ್ಸ್, ಎಮಲ್ಸಿಫೈಯರ್ಸ್ ಅಥವಾ ಏನೇ ಅಡಿಕ್ಟಿವ್ಸ್ ಅಂತ ಹೇಳ್ತೇವೆ ಅದರ ಎಫೆಕ್ಟ್ ಕೂಡ ಖಂಡಿತವಾಗ್ಲೂ ಮಗುವಿನ ಬ್ರೈನ್ ಬೆಳವಣಿಗೆ ಕೂಡ ಸಾಧ್ಯವಾಗಿರುವ ಎಷ್ಟೋ ಸಾಧ್ಯತೆ ಇರುತ್ತೆ. ಅಂದ್ರೆ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಏನಾದರೂ ಆರೋಗ್ಯದ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಆಂಟಿಬಯೋಟಿಕ್ಸ್ ಆಗ್ಬಹುದು ಅಥವಾ ಸ್ಟೀರಾಯ್ಡ್ಗಳಾಗಬಹುದು ಇಂಥದ್ದು ತೆಗೆದುಕೊಂಡ್ರೂ ಕೂಡ ಮಗುವಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರ್ತದೆ? ಖಂಡಿತವಾಗ್ಲು. ನಾವು ಎಷ್ಟು ಪೌಷ್ಟಿಕಾಂಶ ತಾಯಿಯ ದೇಹದಿಂದ ಮಗುವಿಗೆ ಹೋಗುತ್ತೆ ಅಷ್ಟೇ ಕೆಟ್ಟ ಅಂಶಗಳು ಕೂಡ ಹೋಗ್ಬೋದಲ್ವಾ, ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಸೊ ಆಹಾರ ಪದ್ಧತಿ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವರು ಚೆನ್ನಾಗಿ ಹಣ್ಣು ತರಕಾರಿ ತಿನ್ನುವಂಥದ್ದು, ಒಳ್ಳೆ ಮನೆಯಲ್ಲೇ ಮಾಡುವಂತಹ ಸಾತ್ವಿಕದ ಆಹಾರ ತಿನ್ನುವಂಥದ್ದು, ಆಹಾರ ಏನ್ ಆಹಾರ ತಿನ್ನೋದ್ಕಿಂತ ಯಾವ ಟೈಮಿಗೆ ತಿಂತಾರೆ, ಎಷ್ಟು ತಿಂತಾರೆ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಗೈಡೆನ್ಸ್ ಅವರವರ ಒಂದು ಹಂತ ಪ್ರೆಗ್ನೆನ್ಸಿ ಟ್ರೈಮೆಸ್ಟರ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕರೆಕ್ಟ್ ಆಗಿ ನಾವು ಮಾನಿಟರ್ ಮಾಡಿ ನಾವು ಅವರಿಗೆ ಅಪ್ರೋಚ್ ಕೊಡ್ತೇವೆ ಯೂಶ್ವಲಿ. ಜೊತೆಗೆ ಈ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸುವಂತಹ ಒಂದು ಸಂದರ್ಭದಲ್ಲಿ ಹೆಚ್ಚು ಗ್ಯಾಸ್ ಆಗ್ತದೆ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಕೂಡ ಉಲ್ಬಣವಾಗ್ತದೆ ಅಂತ ಕೇಳಿದೀವಿ, ಇದರ ಬಗ್ಗೆ ಹೇಳಿ. ಹೌದು, ಅವರ ದೇಹಕ್ಕೆ ತಕ್ಕಂತೆ ಕೆಲವೊಂದು ಡೈಜೆಸ್ಟಿವ್ ಫೈರ್ ಕಮ್ಮಿ ಇರ್ಬೋದು. ಸೊ ಅದಕ್ಕೆ ತಕ್ಕಂತ ಸೂಕ್ತ ನಾವು ಅಪ್ರೋಚ್ ಅನ್ನ ಕೊಟ್ಟು ಅದಕ್ಕೆ ಕಷಾಯಗಳು ಅಥವಾ ಬೇರೆ ಮನೆ ಮದ್ದು ಅದನ್ನೆಲ್ಲ ನಾವು ಅಡ್ವೈಸ್ ಮಾಡ್ತೇವೆ. ಕೆಲವರಿಗೆ ಒಂದು ಮೇಜರ್ ಪ್ರಾಬ್ಲಮ್ ಅಂತ ಅದ ಗರ್ಭಧಾರಣೆಯಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ, ಅತ್ಯುತ್ತಮವಾದ ರಕ್ತದ ಕೊರತೆ ಇರುತ್ತೆ. ಸೊ ಇನ್ ವೆರಿ ಬ್ಯೂಟಿಫುಲ್ ವೇ ನಾವು ಬರೀ ಆಹಾರ ಪದ್ಧತಿಯಲ್ಲಿ ಮಾತ್ರ ಅದು ಚೆನ್ನಾಗಿ ಕಂಟ್ರೋಲ್ ಮಾಡಕ್ಕೆ ಆಗುತ್ತೆ. ಜನರಲಿ ಹೆಂಗಸರಿಗೆ ನಾನು ನನ್ನ ಸುತ್ತಮುತ್ತಲು ಎಲ್ರಿಗೂ ಹೇಳ್ತೇನೆ, ಅವರು ಎಲ್ಲ ಹೆಂಗಸರ ಎಲ್ಲರೂ ಏನಾಗತ್ತೆ ಅಂತ ಬಂಗಾರ ಬಂಗಾರ ಅಂತ ಹೋಗ್ತಾರೆ. ಬಟ್ ಬಂಗಾರ ಬದಲಿಗೆ ಅವ್ರ ಕಬ್ಬಿಣ ಅಂಶದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಯಾವುದೇ ರೀತಿಯ ಅವರಿಗೆ ರಕ್ತದ ಸಮಸ್ಯೆ ಆಗ್ಲಿ ಅಥವಾ ಆರೋಗ್ಯದ ಸಮಸ್ಯೆ ಅವರಿಗೂ ಮತ್ತು ಅವರ ಶಿಶುವಿಗೂ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಮೊಳಕೆ ಕಾಳು ಮತ್ತೆ ಒಂದು ಹಸಿರೆಲೆ ತರಕಾರಿಗಳು, ಹಸಿರು ಸೊಪ್ಪು, ಮೊಳಕೆ ಕಾಳುಗಳು ಮತ್ತೆ ಖರ್ಜೂರಗಳು ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಇದು ಎಳ್ಳಿನ ಅಂಶ, ಕ್ಯಾರೆಟ್ ಹೆಚ್ಚು, ಆರೆಂಜ್ ಮತ್ತೆ ಡಾರ್ಕ್ ಕಲರ್ ಇರುವಂತ ತರಕಾರಿಗಳು, ಹಣ್ಣುಗಳು. ಸೊ ಅತ್ಯುತ್ತಮವಾಗಿ ಹೆಲ್ಪ್ ಆಗುವಂತದ್ದು. ಆಮೇಲೆ ಈಗ ಗರ್ಭಾವಸ್ಥೆಯಲ್ಲಿ ಈ ಒಂದು ಆಹಾರ ವಿಹಾರ ಅಂತ ಹೇಳ್ತೀವಿ ಸಾಮಾನ್ಯ ಜೊತೆ ಜೊತೆಗೆ ಹೇಳುವಂತಹದ್ದು, ವಿಹಾರ ಆಗ್ಬಹುದು ಅಥವಾ ಒಂದು ವ್ಯಾಯಾಮ ಆಗ್ಬಹುದು, ಇದು ಎಷ್ಟು ಮಟ್ಟಿಗೆ ಅಗತ್ಯ? ಅದು ತುಂಬಾ ಇಂಪಾರ್ಟೆಂಟ್. ನಾವು ಜನರಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಒಂದು 50-60% ನಾವು ಡಯಟ್ ಅಂತ ಕನ್ಸಿಡರ್ ಮಾಡ್ತೇವೆ, ಉಳಿದಿದ್ದು ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಅಥವಾ ದೈಹಿಕ ಚಟುವಟಿಕೆ. ಬರೀ ಈಗ ನಾನು ನಿಮಗೆ ಸುಮ್ಮನೆ ಒಂದಿಷ್ಟು ಕಬ್ಬಿಣಾಂಶ ಕೊಟ್ಟರೆ ಸಾಕಾಗಲ್ಲ, ಆ ಡಿಮ್ಯಾಂಡ್ ಇರಬೇಕು. ಆ ಡಿಮ್ಯಾಂಡ್ ಇರಬೇಕಂತ ಹೇಳಿದರೆ ಆ ಸೆಲ್ಸ್ಗಳಿಗೆ ಅಥವಾ ಜೀವಕೋಶಗಳಿಗೆ ಅದರ ಅವಶ್ಯಕತೆ ಇದ್ದು ಯಾವಾಗ ಇರುತ್ತೆ ಅಂತ ಹೇಳಿದರೆ ನಾವು ಚಟುವಟಿಕೆಗಳನ್ನು ಕೊಟ್ಟಾಗ ಅದರ ಸಂಪೂರ್ಣ ಒಂದು ಅಬ್ಸಾರ್ಪ್ಷನ್ ಆಗುವಂಥದ್ದು. ಈಗ ನಾವು ಯಾವುದೇ ಸಿಮೆಂಟ್ ಮಿಕ್ಸರಲ್ಲಿ ಸುಮ್ಮನೆ ಕಲ್ಲು ಹೊಯ್ಗೆ ಎಲ್ಲ ಹಾಕಿದರೆ ಸಾಕಾಗಲ್ಲ, ಅದು ತಿರುಗಬೇಕು. ತಿರುಗುವ ಟೈಮಲ್ಲಿ ಮಾತ್ರ ಮಿಶ್ರಣ ಕರೆಕ್ಟಾಗಿ ಬಂದು ಅದರ ಫೈನಲ್ ಪ್ರಾಡಕ್ಟ್ ಬಂದರೂ ನಮಗೆ ಆ ಕಟ್ಟಡ ರೆಡಿ ಆಗುವಂಥದ್ದು. ಅದೇ ಥರ ನಮ್ಮ ಬಾಡಿಯಲ್ಲೂ ಕೂಡ ನಾವು ಬರೀ ರಾ ಮೆಟೀರಿಯಲ್ಸ್ ಹಾಕಿದರೆ ಸಾಕಾಗಲ್ಲ, ಆ ಚಟುವಟಿಕೆ ಆ ಚಲನೆಯ ಮೂಲಕ ಮಾತ್ರ ರಾ ಮೆಟೀರಿಯಲ್ಸ್ ಕರೆಕ್ಟ್ ಆಗಿ ಅಬ್ಸಾರ್ಬ್ ಆಗಿ ದೇಹಕ್ಕೆ ಅದರ ಫಂಕ್ಷನ್ಸ್ ಅನ್ನು ಕೊಡುತ್ತೆ. ಅದು ನಿದ್ದೆ ಮತ್ತು ಒಂದು ನಮ್ಮ ದೈನಂದಿನ ಒಂದು ವ್ಯವಹಾರಗಳು, ವಿಶೇಷವಾಗಿ ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡುವಂತಹದ್ದು ಕಂಪ್ಯೂಟರ್ನ ಹೆಚ್ಚಿನ ಬಳಕೆ ಮಾಡುವಂತಹದ್ದು ಅಥವಾ ಮೊಬೈಲ್ನ ಬಳಕೆ ಮಾಡುವಂತಹದ್ದು, ಇದಕ್ಕೆ ಒಂದು ಮಿತಿ ಎಷ್ಟರ ಮಟ್ಟಿಗೆ ಅಗತ್ಯ ಇದೆ? ನಮ್ಮ ಯಾವುದೇ ಕನ್ಸಲ್ಟೇಷನ್ಸ್ ಅಲ್ಲಿ ನಾವು ಆಹಾರ ಈವನ್ ಆಹಾರಕ್ಕಿಂತ ಮುಂಚೆ ನಾವು ಸರಿ ಮಾಡೋದು ನಿದ್ದೆಯನ್ನು. ಎಂತಕ್ಕಂದ್ರೆ ನಾವು ಏನೇ ತಗೊಳ್ತೇವೆ ಅದು ಎಲಿಮಿನೇಷನ್ ಅಂತ ಒಂದು ಇರುತ್ತೆ, ಏನೋ ಜೀರ್ಣ ಆಗಿದ್ದು ಬೇಡದಿದ್ದನ್ನು ಕೊಡುವಂಥದ್ದು. ಸೊ ಆ ಎಲಿಮಿನೇಷನ್ ಆಸ್ಪೆಕ್ಟ್ ಆಗೋದು ಆ ನಿದ್ದೆಯ ಟೈಮಲ್ಲಿ. ನಿದ್ದೆಯ ಟೈಮಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಮ್ಮ ದೇಹ ಎಷ್ಟು ಸುಂದರವಾಗಿದೆ ಅಂತ ಹೇಳಿದರೆ ಈ ಪ್ರಕೃತಿ ನಿಸರ್ಗದ ಜೊತೆಗೆ ಚಲನೆ ಮಾಡುವಂಥದ್ದು. ನಾವು ಇನ್ ಸಿಂಕ್ ವಿತ್ ದ ನೇಚರ್ ಅಂತ ಹೇಳ್ತೇವೆ, ಇನ್ ಟ್ಯೂನ್ ವಿತ್ ದ ನೇಚರ್ ಅಂತ ಹೇಳ್ತೇವೆ. ಸೂರ್ಯ ಅಥವಾ ಪ್ರಕೃತಿ ಹೆಂಗ್ ಹೋಗುತ್ತೆ ಅದೇ ತರ ನಾವು ಕೂಡ ಹೋದ್ರೆ ನಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋದೂ ಇಲ್ಲ. ಇನ್ ಆಮೇಲೆ ಬಂದ್ರೂ ಕೂಡ ಅದನ್ನ ನಾವು ಹಂಗೆ ಟ್ರೀಟ್ ಮಾಡಕ್ಕಾಗುತ್ತೆ. ಸೊ ನಿದ್ದೆ ಈ ಮೊದಲು ಹಳೆ ಕಾಲದಲ್ಲಿ ನೋಡ್ಬೋದು ನೀವು, ಟಿವಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ. ಅವ್ರು ರಾತ್ರಿ ಊಟ ಎಷ್ಟು 6-6 ಕತ್ಲಾಗೋಷ್ಟ್ರಲ್ಲಿ ಮಾಡಿಬಿಡ್ತಿದ್ರು, 8-8 ಅಥವಾ 7-7 ಮಲ್ಕೊಳ್ಬಿಡ್ತಿದ್ರು. ಸೊ ಅವರ ಒಂದು ಆರೋಗ್ಯದ ಲೆವೆಲ್ ಅನ್ನು ನಾವು ಇವತ್ತಿನ ಇದರಲ್ಲಿ ಕನ್ಸಿಡರ್ ಮಾಡಿದ್ರೆ ಎಷ್ಟು ಅತ್ಯುತ್ತಮವಾಗಿತ್ತು. ಸೊ ಒಂದು ಮೇಜರ್ ರೀಸನ್ ಅಂತ ಹೇಳಿದ್ರೆ ಅವ್ರು ರಾತ್ರಿ ಬೇಗ ಮಲ್ಕೊಳ್ಳೋದು, ಅಂಡ್ ಆ ಒಂದು ಆರ್ಟಿಫಿಷಿಯಲ್ ಲೈಟ್ ಎಕ್ಸ್ಪೋಜರ್ ಇರಲಿಲ್ಲ. ನಾವು ಬ್ಲೂ ಲೈಟ್ ಅಂತ ಏನು ಹೇಳ್ತೇವೆ ಅದು ಇರಲಿಲ್ಲ. ಸೊ ಪ್ರಕೃತಿಯ ಪ್ರಕಾರ ಹೆಂಗಾಗ್ಬೇಕಂತ ಹೇಳಿದ್ರೆ, ಯಾವುದೇ ಪ್ರಾಣಿಗಳಾಗಿರಲಿ ಬೆಳಕಿದ್ದಾವಾಗ ನಾವು ಎಚ್ಚರ ಇರಬೇಕು, ಕತ್ಲೆ ಆದ ಕೂಡಲೇ ಮಲ್ಕೊಳ್ಬೇಕು. ಕತ್ಲೆ ಆದ ಕೂಡಲೇ ಎಚ್ಚರ ಇರೋದು ಒಂದೇ ಅದು ಪಕ್ಷಿ ಗೂಬೆ. ಬಟ್ ನಾವು ಗೂಬೆಗಳಲ್ಲ, ನಾವು ಗೂಬೆಗಳಾಗಬಾರ್ದು. ಹಂಗಾಗಿ ನಾವು ಕರೆಕ್ಟಾಗಿ ಆ ಪ್ರಕೃತಿ ತಕ್ಕಂತೆ ನಾವು ನಡೆದ್ರೆ ನಮಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಮತ್ತು ಬೆಳಕಲ್ಲಿ ನಾವು ಎಚ್ಚರ ಇದ್ದಾಗ ನಮ್ಮ ದೇಹದಲ್ಲಿ ಬರುವಂಥ ಎಲ್ಲ ಹಾರ್ಮೋನ್ ಫಂಕ್ಷನ್ಸ್ ಕರೆಕ್ಟಾಗಿ ನಡೆಯುತ್ತೆ. ಸೊ ಈಗಿತ್ತಲಾಗಿನ ಬರುವಂಥ ಈ ಹಾರ್ಮೋನ್ ಸಿಸ್ಟಮ್, ಹಾರ್ಮೋನ್ ಪ್ರಾಬ್ಲಮ್ಸ್ ಇರುತ್ತೆ, ಶುಗರ್ ಇರ್ಬೋದು, ಡಯಾಬಿಟೀಸ್ ಅಥವಾ PCOS ಅಥವಾ ಮುಟ್ಟಿನ ಸಮಸ್ಯೆಗಳು ಅಥವಾ ಬೇರೆ ಥೈರಾಯ್ಡ್ ಫಂಕ್ಷನ್ಸು, ಅದೆಲ್ಲ ಒನ್ ಆಫ್ ದ ಮೇಜರ್ ರೀಸನ್ ಅಂದರೆ ನಾವು ಹಗಲ್ ಟೈಮಿಗೆ ಮಲ್ಕೊಳ್ಳುವಂಥದ್ದು ಅಥವಾ ರಾತ್ರಿ ಲೇಟಾಗಿ ಮಲ್ಕೊಳ್ಳೋದು. ಯಾವಾಗ ಕತ್ಲೆ ಇದೆ, ಪ್ರಕೃತಿಯಲ್ಲಿ ಕತ್ಲೆ ಇದೆ, ನಾವು ಎಚ್ಚರ ಮಾಡಿ ನಮ್ಮ ಬ್ಲೂ ಲೈಟ್, ನಮ್ಮ ಲ್ಯಾಪ್ಟಾಪು ಅಥವಾ ತುಂಬ ಸಿಕ್ಕಾಪಟ್ಟೆ ಬ್ರೈಟ್ ಲೈಟ್ ಜೊತೆಗೆ ಎದ್ದು ನಿಂತಾವಾಗ ಆಟೋಮ್ಯಾಟಿಕ್ಲಿ ದೇಹದಲ್ಲಿ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಖಂಡಿತವಾಗ್ಲೂ ಅಲ್ಲಿಂದ ಶುರು ಆಗುವಂಥದ್ದು. ಆಮೇಲೆ ಈಗ ವ್ಯಾಯಾಮದ ಬಗ್ಗೆ ನಾವು ಪ್ರಸ್ತಾಪ ಮಾಡುವುದಿದ್ರೆ, ಈ ಗರ್ಭಿಣಿಯ ಒಂದು ಹಂತದಲ್ಲಿ ಯಾವ ರೀತಿಯ ಒಂದು ವ್ಯಾಯಾಮ ಅಥವಾ ಒಂದು ಎಕ್ಸಸೈಸ್ ಬೇಕಾಗ್ತದೆ? ಎಲ್ರಿಗೂ ಒಂದು ಕಲ್ಪನೆ ಏನಿದೆ ಅಂತ ಹೇಳಿದ್ರೆ, ಗರ್ಭಿಣಿ ಅವಸ್ಥೆದಲ್ಲಿ ನಾವು ಯಾವುದೇ ರೀತಿಯ ವ್ಯಾಯಾಮ ಮಾಡಿಕೂಡುದು, ಅವ್ರು ಜಾಗ್ರತೆ ವಹಿಸ್ಬೇಕು, ಅವ್ರು ಮಲ್ಕೊಳ್ಬೇಕು, ರೆಸ್ಟ್ ಮಾಡಬೇಕು, ಬೆಡ್ ರೆಸ್ಟು ಅಂತ ಹೇಳಿ ಒಂದು ಕಲ್ಪನೆ ಇದೆ. ಬಟ್ ಇನ್ ಕೇಸ್ ಅದನ್ನೇ ನಾವು ಕರೆಕ್ಟಾಗಿ, ಗರ್ಭಧಾರಣೆ ಕೂಡ ಒಂದು ವೆರಿ ನ್ಯಾಚುರಲ್ ಪ್ರೋಸೆಸ್, ಅದೊಂದು ಪೇಷಂಟ್ ಥರ ಪ್ರೋಸೆಸ್ ಅಲ್ಲ. ನಮಗೇನು ಈಗಿತ್ತಲಾಗಿ ಅದನ್ನು ಹಾಸ್ಪಿಟಲ್ ನೀಡಿ ನೋಡಿ ಚೆಕಪ್ ಮಾಡಿಸಿ ಏನೋ ನಾವು ಪೇಷಂಟ್ ಏನೋ ಅಂತ ಹೇಳಿ ಆಗುವಂಥ ಪರಿಸ್ಥಿತಿ ಬಂದಿದೆ. ಬಟ್ ಇಟ್ ಇಸ್ ಎ ವೆರಿ ನ್ಯಾಚುರಲ್ ಪ್ರೋಸೆಸ್, ಯಾವುದೇ ಒಂದು ಪ್ರಾಣಿಗಳಿಗೆ ಕೂಡ ಆಗುವಂಥದ್ದೇ ನಮ್ಮ ಮನುಷ್ಯರಿಗೆ ಆಗುವಂಥದ್ದು. ಸೊ ಅದನ್ನು ನಾವು ಮಾಡಬಾರ್ದು, ನೀ ಹಿಂಗೆ ಮಾಡಬಾರ್ದು ಹಂಗೆ ಯಾವುದೇ ಇಲ್ಲ, ನೇಚರ್ ಅಥವಾ ಪ್ರಕೃತಿ ನಮ್ಗೆ ದಾರಿ ತೋರಿಸುತ್ತೆ. ಸೊ ಒಂದೊಂದು ಹಂತದಲ್ಲಿ ಅದನ್ನು ಮನುಷ್ಯರ ಒಂದು ಲೆವೆಲ್ ನಮಗೆ ಒಂದು ಸೆನ್ಸ್ ಜಾಸ್ತಿ ಇದ್ದಕ್ಕೆ ಮೊದಲಿನವರನ್ನೆಲ್ಲ ಕರೆಕ್ಟಾಗಿ ಅದನ್ನು ಪ್ಲಾನ್ ಮಾಡಿದ್ದಾರೆ, ಯಾವ್ಯಾವ ಹಂತದಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಹೇಳಿ. ಸೊ ಒಂದೊಂದು ಟ್ರೈಮಿಸ್ಟರಲ್ಲೂ ಕೂಡ ಈಗ ಮೊದಲಿನ ಹಂತದಲ್ಲಿ ಎಲ್ಲರೂ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಕಾಳಜಿ ಕೊಡ್ತಾರೆ, ಯೋ ಫಸ್ಟ್ 3 ನೀನು ಏನು ಮಾಡೋಕೆ ಹೋಗ್ಬೇಡ ಅಂತ ಹೇಳಿ. ಬಟ್ ಇನ್ ಕೇಸ್ ಫಸ್ಟ್ 3 ಅವರಿಗೆ ತುಂಬ ಒಂದು ಆಂಗ್ಸೈಟಿ, ಒಂದು ಕುತೂಹಲತ ಅಥವಾ ಒಂದು ಭಯ ಆಗಿರ್ಬೋದು ಅಥವಾ ದೈಹಿಕವಾದ ಸಮಸ್ಯೆಗಳಿರ್ಬೋದು, ಸೊ ಅವಾಗಲೇ ಅವರಿಗೆ ಜಾಸ್ತಿ ಸಪೋರ್ಟ್ ಬೇಕಾಗುತ್ತೆ. ಸೊ ಒಂದು ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸ್, ಕೂತ್ಕೊಂಡಲ್ಲಿ ಒಂದು ಸ್ವಲ್ಪ ಸರಳ ವ್ಯಾಯಾಮಗಳೆಲ್ಲ ಮಾಡಿದ್ರೆ ಅವರ ಆಹಾರದ ಸತ್ವಗಳು ಒಳಗೆ ಹೋಗಿ ಚೆನ್ನಾಗಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಬ್ರೀದಿಂಗ್ ಚೆನ್ನಾಗಿ ಸುಸ್ತು ಇಲ್ಲದೆ ಅಥವಾ ಏನು ಅಶಕ್ತತೆ ಇಲ್ಲದೆ ಆರಾಮ್ಸೆ ಅವರು ಆ ಫಸ್ಟ್ ಟ್ರೈಮಿಸ್ಟರ್ನ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹೋಗ್ತಾ ಹೋಗ್ತಾ ಸೆಕೆಂಡ್ ಟ್ರೈಮಿಸ್ಟರ್ ಆಗಿರ್ಬೋದು, ಥರ್ಡ್ ಟ್ರೈಮಿಸ್ಟರ್ ಆಗಿರ್ಬೋದು, ಡೆಲಿವರಿಗೆ ಸಪೋರ್ಟ್ ಮಾಡುವಂಥ ಮಸಲ್ಸ್ ಅನ್ನು ಸ್ಟ್ರಾಂಗ್ ಮಾಡುವಂಥ ಕೆಲವು ಆಸನಗಳು ಇರ್ಬೋದು, ಅಥವಾ ಡೆಲಿವರಿ ಆದ ನಂತರ ರಿಕವರಿ ಬೇಗ ಆಗಬೇಕು, ಒಂದು ಬೇಗನೆ ರಿಕವರಿ ಆಗುವಂಥ ಕೆಲವು ಅಭ್ಯಾಸಗಳಿರ್ಬೋದು, ಅದನ್ನೆಲ್ಲ ನಾವು ಹಂತ ಹಂತವಾಗಿ ಕರೆಕ್ಟಾಗಿ ಗೈಡ್ ಮಾಡ್ತಾ ಇರ್ತೇವೆ. ಅದನ್ನು ಇನ್ನೊಂದು ವಿಚಾರ ಇಲ್ಲಿ ಪ್ರಸ್ತಾಪ ಮಾಡಬೇಕು, ಈಗ ಗರ್ಭಾವಸ್ಥೆಯಲ್ಲಿರುವಂತಹ ಒಂದು ಸಂದರ್ಭದಲ್ಲಿ ಒತ್ತಡ ನಿರ್ವಹಣೆ ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದು ಹೇಗೆ ಅಂತ. ಮಾನಸಿಕವಾದ ಆರೋಗ್ಯ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಅಲ್ಲ, ಬೇರೆ ಟೈಮಲ್ಲೂ ಅಷ್ಟೇ ಇಂಪಾರ್ಟೆಂಟ್. ಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ನಷ್ಟು ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಅವರ ಆರೋಗ್ಯ ಮಾತ್ರ ಅಲ್ಲ, ಇವಾಗ ತನ್ನ ಮಗುವಿನ ಒಂದು ಆರೋಗ್ಯಕ್ಕೋಸ್ಕರ ಕೂಡ ಅವರ ಮಾನಸಿಕವಾದ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಒಂದು ರಿಸರ್ಚ್ ಸ್ಟಡಿ ಇತ್ತು, ಆ ರಿಸರ್ಚ್ ಸ್ಟಡಿ ಪ್ರಕಾರ ಒಂದು 60-90 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಅದನ್ನ ಎರಡು ಗ್ರೂಪ್ ಅಲ್ಲಿ ಡಿವೈಡ್ ಮಾಡಿದ್ರು. ಸೊ ಒಂದು ಗ್ರೂಪ್ ಎ, ಗ್ರೂಪ್ ಬಿ ಅಂತ ಹೇಳಿ. ಸೊ ಗ್ರೂಪ್ ಎ ಅಲ್ಲಿ ಇದ್ದವರಿಗೆ ಏನ್ ಮಾಡಿದ್ರು, ಅವ್ರನ್ನ ಟ್ರ್ಯಾಕ್ ಮಾಡಿದ್ರು, ಅವರ ಲೈಫ್ ಸ್ಟೈಲ್ ಹೆಂಗಿದೆ, ಅವ್ರ ಮೆಂಟಲ್ ಹೆಲ್ತ್ ಹೆಂಗಿದೆ ಅಂತ ಹೇಳಿ. ಸೊ ಅವರೆಲ್ಲ ಸಿಕ್ಕಾಪಟ್ಟೆ ಮೆಂಟಲ್ ಸ್ಟ್ರೆಸ್ ಅಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಹೋಗ್ತಾ ಇರುವಂತ ಹೆಂಗಸರಾಗಿದ್ರು. ಅವರ ವರ್ಕ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಮನೇಲಿ ಪರ್ಸನಲ್ ಸ್ಟ್ರೆಸ್ ಆಗಿರ್ಬೋದು, ಹಂಗಿದ್ದು ಎಕ್ಸ್ಪೋಷರ್ ಇದ್ದಿದ್ದು. ಅದೇ ತರ ಇನ್ನು ಸೆಕೆಂಡ್ ಗ್ರೂಪ್ ಅಲ್ಲಿ, ಗ್ರೂಪ್ ಬಿ ಅಲ್ಲಿ ಇದ್ದವರಿಗೆ, ಅವ್ರು ತುಂಬಾ ಆರಾಮಾಗಿದ್ದು, ಹಾಡನ್ನ ಕೇಳ್ತಾ, ಶ್ಲೋಕಗಳನ್ನ ಹೇಳ್ತಾ, ಪ್ರಕೃತಿ ಜೊತೆ ಇದ್ದು, ಏನು ಟೆನ್ಷನ್ ಇದ್ರೂ ಕೂಡ ಅದನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡೋದು ಅದು ಅವರ ಕೈಯಲ್ಲಿತ್ತು. ಅಂದ್ರೆ ಸ್ಟ್ರೆಸ್ ಅವಾಯ್ಡ್ ಮಾಡೋದಲ್ಲ, ನಾವು ಸ್ಟ್ರೆಸ್ ಇದ್ದಾಗ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೇವೆ ಹೇಳಿ ಇಂಪಾರ್ಟೆಂಟ್. ಸ್ಟ್ರೆಸ್ ಇರಬಾರ್ದು, ಇರದೇ ಇರುವಂತದ್ದು ಅದು ಜೀವನ ಅಲ್ಲ. ಜೀವನ ಅಂತ ಹೇಳಿದ್ರೆ ಅಪ್ ಅಂಡ್ ಡೌನ್ ಇರುತ್ತೆ. ಹಾ, ಸೊ ಆ ಡೌನ್ ಬಂದಾಗ ನಾವು ಹೆಂಗೆ ಅದನ್ನ ಅಪ್ರೋಚ್ ಮಾಡ್ತೇವೆ. ಸೊ ಆ ಒಂದು ಪಾಸಿಟಿವ್ ಅಪ್ರೋಚ್ ಇದ್ದಂತ ಲೇಡೀಸ್ ಗ್ರೂಪ್ ಬಿ ಅಲ್ಲಿ ಇದ್ರು. ಸೊ ಫೈನಲ್ ರಿಸಲ್ಟ್ ಡೆಲಿವರಿ ಎಲ್ಲ ಆದ ನಂತರ ಮಕ್ಕಳು ಸ್ಕೂಲ್ ಹೋಗೋ ತನಕ ಆ ರಿಸರ್ಚ್ ಸ್ಟಡಿ ಕಂಡಕ್ಟ್ ಮಾಡ್ತಾ ಇದ್ರು, ಅಬ್ಸರ್ವ್ ಮಾಡ್ತಾ ಇದ್ರು ಅವ್ರನ್ನ. ಸೊ ಅವ್ರು ಏನ್ ರಿಸರ್ಚ್ ಮೂಲಕ ಅವ್ರು ಏನ್ ನೋಡಿದ್ರು ಅಂತ ಹೇಳಿದ್ರೆ, ಯಾವ ಹೆಂಗಸರಲ್ಲಿ ತುಂಬಾ ಸ್ಟ್ರೆಸ್ ಎನ್ವಿರಾನ್ಮೆಂಟ್ ಇತ್ತು ಅವ್ರು ತುಂಬಾನೇ ಹೈಪರ್ ಆಕ್ಟಿವ್. ಈಗ ADHD ಅಂತ ಹೇಳಿ ಒಂದು ಕೆಲವು ಮಕ್ಕಳ ಕಂಡೀಷನ್ಸ್ ಇರ್ಬೋದು, ಅಥವಾ ಬಿಹೇವಿಯರಲ್ ಪ್ಯಾಟರ್ನ್ ಚೇಂಜಸ್, ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಳ್ಳೋದು ಅಥವಾ ಸಿಕ್ಕಾಪಟ್ಟೆ ಕಿರ್ಚೋದು, ಆ ತರ ಕಂಡೀಷನ್ಸ್ ಎಲ್ಲ. ಮತ್ತೆ ಅಥವಾ ಶಾಲೆಗೆ ಹೋಗ್ಬೇಕಿದ್ರೆ ಸಿಕ್ಕಾಪಟ್ಟೆ ಅವಳು ಅಪ್ಪನೇ ಬೇಕು, ಅಮ್ಮನೇ ಬೇಕು, ಬೇರೆಯವ್ರ ಜೊತೆ ಬೆರೆಯುವುದಿಲ್ಲ, ಆ ತರದೆಲ್ಲ ಸಣ್ಣ ಮಕ್ಕಳಲ್ಲಿ ಏನು ಸಮಸ್ಯೆ ಕಾಡುತ್ತೆ ಅದು ಅಲ್ಲಿಂದ ಬಂದಂಥದ್ದು. ಸೊ ಈ ಗ್ರೂಪ್ ಬಿ ಅಲ್ಲಿ ಯಾವ ತಾಯಂದ್ರು ಚೆನ್ನಾಗಿದ್ರು, ಆರಾಮ್ಸೆ ರಿಲ್ಯಾಕ್ಸ್ ಆಗೊಂಡಿದ್ರು, ಅಥವಾ ಯಾವುದೇ ಟೆನ್ಷನ್ ಬಂದ್ರು ಅದನ್ನ ಒಂದು ಪಾಸಿಟಿವ್ ಅಪ್ರೋಚ್ ಇಟ್ಕೊಂಡು ಅದನ್ನ ಫೇಸ್ ಮಾಡ್ತಾ ಇದ್ರು, ಅವರ ಮಕ್ಕಳಲ್ಲಿ ಆ ಒಂದು ಹೈಪರ್ ಆಕ್ಟಿವಿಟಿ ಇರ್ಬೋದು ಅಥವಾ ಇರಿಟೇಷನ್ಸ್, ಇಮೋಷನಲ್ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೇವೆ, ಅಂದ್ರೆ ಭಾವಕ ಅಂದ್ರೆ ಇಮೋಷನಲ್ ಭಾವಕ ಒಂದು ಕಂಟ್ರೋಲ್ ಇರೋದಿಲ್ಲ ಅವರಿಗೆ, ಬೇಗನೆ ಅಳೋದು, ಎಲ್ಲದಕ್ಕೂ ಹಠ ಮಾಡೋದು, ಅದೆಲ್ಲ ಈ ಸೆಕೆಂಡ್ ಗ್ರೂಪ್ ಮಕ್ಕಳಲ್ಲಿ ತುಂಬಾನೇ ಕಮ್ಮಿ ಕಂಡು ಬಂದಂಥದ್ದು. ಸೊ ಅಷ್ಟರ ಮಟ್ಟಿಗೂ ಅದು ತಾಯಿಯ ಮನಸ್ಸಿನ ಆರೋಗ್ಯದಿಂದ ಬಂದಿರುವಂಥದ್ದು. ಸೊ ಅದಕ್ಕೆ ಗರ್ಭಾವಸ್ಥೆಯಲ್ಲಿ ತಾಯಿಯ ದೈಹಿಕವಾದ ಆರೋಗ್ಯ ಅಂತೂ ಹೌದೇ ಹೌದು, ಬಟ್ ಅದಕ್ಕಿಂತಲೂ ಜಾಸ್ತಿ ಮಾನಸಿಕವಾದ ಆರೋಗ್ಯದ ಕಾಳಜಿ ಕೂಡ ನಾವು ಖಂಡಿತವಾಗ್ಲೂ ಕೊಡಬೇಕಾಗತ್ತೆ. ಇದಕ್ಕೆ ಪೂರಕವಾದಂತಹ ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಈ ಧ್ಯಾನ ಮತ್ತು ಪ್ರಾಣಾಯಾಮ ಆಗಬಹುದು, ಇಂಥದ್ರ ಒಂದು ಪ್ರಾಮುಖ್ಯತೆ ಏನು ಈ ಒಂದು ಗರ್ಭಾವಸ್ಥೆಯಲ್ಲಿ? ಈಗ ಹೇಳ್ದಂಗೆ ಮಾನಸಿಕ ಆರೋಗ್ಯದ ಒಂದು ಇಂಪಾರ್ಟೆನ್ಸ್ ಏನೇನ್ ಹೇಳ್ದೆ, ಧ್ಯಾನ ಹಾಗೂ ಪ್ರಾಣಾಯಾಮ ಕೂಡ ಅಷ್ಟೇ ಇಂಪಾರ್ಟೆನ್ಸ್. ಓಕೆ, ಸೊ ಸುಮ್ಮನೆ ಧ್ಯಾನ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಕೈ ಹಿಂಗೆ ಚಿನ್ಮುದ್ರದಲ್ಲಿ ಇಟ್ಟು ಸುಮ್ಮನೆ ಹಿಂಗೆ ಕೂತ್ಕೊಳ್ಳುವಂಥದ್ದಲ್ಲ, ನಾವೇನೋ ಫೋಟೋದಲ್ಲಿ ನೋಡ್ದಂಗೆ. ಅವ್ರು ಯಾವುದೇ ಚಟುವಟಿಕೆಗಳನ್ನ ಅದರ ಸಂಪೂರ್ಣವಾಗಿ ಅದರಲ್ಲೇ ಇನ್ವಾಲ್ವ್ ಆಗಿ ಮಾಡ್ತಾರೋ ಅದೇ ಧ್ಯಾನ ಅಂತ ಕೂಡ ಹೇಳ್ಬೋದು. ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು 10-20 ನಿಮಿಷ ಹಂಗೆ ಕೂತ್ಕೊಳ್ಳಿ, ಏನು ಆಲೋಚನೆ ಮಾಡಬೇಡಿ, ಖಂಡಿತವಾಗ್ಲೂ ಅವ್ರಿಗೆ ಎಷ್ಟೋ ಒಂದು ಹಲವಾರು ಆಲೋಚನೆಗಳು ಬಂದೇ ಇರುತ್ತೆ. ಬಟ್ ಅವ್ರು ಏನು ಆಕ್ಷನ್ಸ್ ಅನ್ನ ಮಾಡ್ತಾರೆ, ಅಥವಾ ಏನೋ ಒಂದು ಗಾರ್ಡನಿಂಗ್ ಇರ್ಬೋದು, ಹೂತೋಟ ಕೆಲಸ ಇರ್ಬೋದು, ಅಥವಾ ಫೋಟೋಗ್ರಾಫಿ ಕೆಲಸ ಇರ್ಬೋದು, ಅಥವಾ ಅಡಿಗೆನೇ ಇರ್ಬೋದು, ಅದನ್ನು ಕಂಪ್ಲೀಟ್ ಆಗಿ ಅದರಲ್ಲಿ ಇನ್ವಾಲ್ವ್ ಮಾಡೋದೇ ಧ್ಯಾನದ ಅಭ್ಯಾಸ. ನಾವು ಬರೀ ಕೂತ್ಕೊಂಡು ಚಿನ್ಮುದ್ರಲ್ಲಿ ಕೂತ್ಕೊಂಡು ಧ್ಯಾನ ಅಂತ ಹೇಳಿ ಹೇಳಕ್ಕಾಗಲ್ಲ. ಸೊ ಧ್ಯಾನದ ಡೆಫಿನಿಷನ್ನೇ ಏನ್ ಹೇಳ್ತಾರೆ ಅಂತ, ಅದು ಒಂದು ಮಾಡುವಂತ ಚಟುವಟಿಕೆ ಅಲ್ಲ, ಅದೊಂದು ಆಗುವಂತ ಸ್ಥಾನ ಅದು. ಸೊ ರಿಲ್ಯಾಕ್ಸ್ ಮಾಡಕ್ಕೆ ಅವರ ಉಸಿರಾಟವನ್ನು, ಇನ್ ಕೇಸ್ ನಾವು ಪ್ರಾಣಾಯಾಮದಲ್ಲಿ ಹೋಗ್ಬೇಕಂತ ಹೇಳಿದ್ರು ಕೂಡ, ಈ ನಾವು ಯೋಗದಲ್ಲಿ ಹೇಳ್ತೇವೆ ನಮ್ಮ ದೈಹಿಕ ದೇಹ ಹಾಗೂ ಮನಸ್ಸಿನ ಮಧ್ಯ ಇರುವಂತದ್ದು ನಮ್ಮ ಪ್ರಾಣ, ನಮ್ಮ ಉಸಿರಾಟ. ಆ ಉಸಿರಾಟವನ್ನು ಕಂಟ್ರೋಲ್ ಮಾಡಿದ್ರೆ ತನ್ನಾರೆ ನಮ್ಮ ದೇಹಕ್ಕೂ ಒಂದು ಚೆನ್ನಾಗಿರುವ ಒಂದು ಬ್ಯಾಲೆನ್ಸ್ ಸಿಗತ್ತೆ, ಅದರ ಜೊತೆಗೆ ನಮ್ಮ ಮನಸ್ಸಿಗೂ ಕೂಡ ಒಂದು ಸಂಪೂರ್ಣವಾಗಿ ಒಂದಿರುವ ಬ್ಯಾಲೆನ್ಸ್ ಸಿಗತ್ತೆ. ನಾವು ಸೈನ್ಸ್ ಸಿಸ್ಟಮಲ್ಲಿ ಹೋಗ್ಬೇಕಂತ ಹೇಳಿದ್ರೆ ನಾವು ಉಸಿರಾಟದ ಮೂಲಕ ನಮ್ಮ ದೇಹದಲ್ಲಿ ಒಂದು ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಅಂತ ಇರುತ್ತೆ, ಅಂದರೆ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್. ಸಿಂಪಥೆಟಿಕ್ ನಮ್ಮ ದೇಹದಲ್ಲಿ ಎಲ್ಲ ಚಟುವಟಿಕೆಗಳನ್ನು ಇನ್ಕ್ರೀಸ್ ಮಾಡುವಂಥದ್ದು, ಈಗ BP ಜಾಸ್ತಿ ಮಾಡೋದು, ಹಾರ್ಟ್ ಒತ್ತಡ ಜಾಸ್ತಿ ಮಾಡುವಂಥದ್ದು, ರಕ್ತದ ಚಲನೆ ಜಾಸ್ತಿ ಮಾಡುವಂಥದ್ದು. ಅದೇ ಥರ ಪ್ಯಾರಾಸಿಂಪಥೆಟಿಕ್ ಮೋಡ್ ಸಿಸ್ಟಮ್ ಅಂದರೆ ನರ್ವಸ್ ಸಿಸ್ಟಮ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅದನ್ನು ಶಾಂತ ಮಾಡಿಸುವಂಥದ್ದು. ಈಗ ದೇಹದಲ್ಲಿ ಬರೀ ಜಾಸ್ತಿ ಆಗ್ತಾ ಹೋದರೆ ಅದಕ್ಕೊಂದು ಬ್ಯಾಲೆನ್ಸ್ ಇರಲ್ಲ. ಸೊ ದೇಹ ತನ್ನಾರೆ ಕಮ್ಮಿ ಮಾಡ್ಕೊಳ್ಳುವಂಥ ಪ್ರೊಸೆಸ್ಸು ನೋಡ್ಕೊಳ್ಬೇಕಾಗ್ತದೆ. ಅದನ್ನು ನಾವು ಪ್ಯಾರಾಸಿಂಪಥೆಟಿಕ್ ಅಂತ ಹೇಳ್ತೇವೆ. ಸೊ ಉಸಿರಾಟದ ಮೂಲಕ ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ ಪ್ಯಾರಾಸಿಂಪಥೆಟಿಕ್ ಸ್ಟಿಮ್ಯುಲೇಷನ್ ಆಗುತ್ತೆ. ಸೊ ಅಂದರೆ ಎಲ್ಲ ವೇಗತೆಯನ್ನು ಕಮ್ಮಿ ಮಾಡ್ಕೊಳ್ಳೋದು. ಸೊ ಏನೇ ರಶ್ ಅನ್ನ ಇದ್ದಿದ್ದನ್ನು ಅದನ್ನು ಕಮ್ಮಿ ಮಾಡುವಂಥದ್ದು. ಸೊ ತನ್ನಾರೆ ಆ ಪ್ಯಾರಾಸಿಂಪಥೆಟಿಕ್ ಸ್ಟಿಮ್ಯುಲೇಷನ್ ಸ್ಟಿಮ್ಯುಲೇಟ್ ಆದಾಗ ಬಾಡಿಯಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಇರ್ಬೋದು ಅಥವಾ ಟೈಟ್ನೆಸ್ ಇರ್ಬೋದು ನೋವುಗಳಿರ್ಬೋದು ಕಮ್ಮಿ ಆಗುವಂಥದ್ದು, ಅಥವಾ ಉಸಿರಾಟದ ಮೂಲಕ ಮನಸ್ಸು ಕೂಡ ಶಾಂತವಾಗೋದೆ. ನಾ ಹೇಳ್ದಂಗೆ ಉಸಿರಾಟದ ಮೂಲಕ ದೇಹ ಹಾಗೂ ಮನಸ್ಸನ್ನು ಎರಡನ್ನೂ ಕಂಟ್ರೋಲ್ ಮಾಡುವಂಥ ಶಕ್ತಿ ನಮ್ಮ ಈ ಒಂದು ಪ್ರಾಣಶಕ್ತಿಗಿದೆ. ಸೊ ಖಂಡಿತವಾಗ್ಲೂ ನಾವು ಕೆಲವೊಂದು ಪ್ರಾಣಾಯಾಮ ಅಭ್ಯಾಸಗಳನ್ನು ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡಬೇಕು. ಎಲ್ಲದೂ ಮಾಡೋಕ್ಕಾಗಲ್ಲ. ಕೆಲವು ಫೋರ್ಸ್ಫುಲ್ ಬ್ರೀದಿಂಗ್ ಟೆಕ್ನಿಕ್ಸ್ ಇದ್ದಿದ್ದನ್ನು ಕೆಲವುದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಬಟ್ ಸಿಂಪಲ್ ಹೇಳ್ದಂಗೆ ಸ್ಟ್ರಾ ಬ್ರೀದಿಂಗ್ ಅಂತ ಇರ್ಬೋದು, ನಾಡಿ ಶುದ್ಧಿ ಅಭ್ಯಾಸ ಅಥವಾ ಭ್ರಾಮರಿ ಅಥವಾ ಸುಮ್ಮನೆ ಹೊಟ್ಟೆ ಉಸಿರಾಟ ಚಲನೆ, ಎದೆಯ ಉಸಿರಾಟದ ಚಲನೆ ಹಿಂಗಿದ ಅಭ್ಯಾಸಗಳು ತುಂಬಾನೇ ಹೆಲ್ಪ್ ಆಗುವಂಥದ್ದು. ಇದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಈಗ ಮಾನಸಿಕ ಮತ್ತು ದೈಹಿಕ ಆಘಾತಗಳು ಅಥವಾ ಆಕ್ಸಿಡೆಂಟ್ಗಳು ಆಗ್ಬೋದು ಅಥವಾ ಒಂದು ಆತ್ಮೀಯರ ಒಂದು ಅಗಲುವಿಕೆ ಆಗ್ಬೋದು, ಇಂತಹ ಒಂದು ಸಂದರ್ಭಗಳು ಈ ಮಗುವಿನ ಒಂದು ಅಥವಾ ಶಿಶುವಿನ ಒಂದು ಬೆಳವಣಿಗೆ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ ಅಂತ ಅದು ನಾವು ಮೊದಲಿಂದ ಅಡ್ರೆಸ್ ಮಾಡಬೇಕಾಗತ್ತೆ. ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಇರುತ್ತೆ, ಒಂದು ಬ್ಯಾಕ್ ಗ್ರೌಂಡ್ ಟ್ರಾಮಾ ಇರ್ಬೋದು, ಚೈಲ್ಡ್ಹುಡ್ ಟ್ರಾಮಾ ಇರ್ಬೋದು, ಅದೆಲ್ಲ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಕರೆಕ್ಟ್ ಆಗಿ ಯಾವ್ಯಾವ ರೀತಿಯ ಟ್ರಾಮಾಸ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಅದಕ್ಕೆ ಅದರ ಕಡೆಗೆ ನಾವು ಇಂಡಿವಿಜುವಲೈಸ್ಡ್ ಒಂದು ಅಪ್ರೋಚ್ ಕೊಟ್ಟು ಅವರಿಗೆ ಒಂದು ಕೌನ್ಸಿಲಿಂಗ್ ಪ್ಯಾಟರ್ನ್ ಅಥವಾ ಅದನ್ನು ಹೊರಗೆ ತಂದು ಆ ಟೈಮಲ್ಲೂ ಕೂಡ ಅದನ್ನು ಅದ್ರ ಜೊತೆ ಅವ್ರ ಜೊತೆ ವರ್ಕ್ ಮಾಡಿದರೆ ಅದನ್ನು ಹಳೆಯ ಅವರಿಗೆ ಟ್ರಾಮಾಸ್ ಶಾಕ್ ಎಲ್ಲ ಏನಿರುತ್ತೆ ಅದನ್ನ ಕರೆಕ್ಟಾಗಿ ನಾವು ರಿಲೀಸ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಸರಿ, ಈಗ ಗರ್ಭಾವಸ್ಥೆಯಿಂದ ಹೊರಗೆ ಬಂದರು ಅಂತ ಇಟ್ಕೊಳ್ಳಿ, ಶಿಶುವಿನ ಒಂದು ಜನನ ಆಗಿದೆ, ಆ ಸಂದರ್ಭದಲ್ಲಿ ಮಾನಸಿಕ ಒಂದು ತುಮ್ಮಲ ಇರ್ಬೋದು ಅಥವಾ ಈ ಒಂದು ಬದಲಾವಣೆಗಳಿರ್ಬೋದು, ಇದನ್ನು ನಿಭಾಯಿಸುವಂತಹ ಕ್ರಮ ಹೇಗೆ? ಖಂಡಿತವಾಗ್ಲೂ ನಾವು ಅದನ್ನ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತಾನೂ ಹೇಳ್ತಾರೆ. ಪೋಸ್ಟ್ ಪಾರ್ಟಮ್ ಕೆಲವು ಹೆಂಗಸರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತನ್ನ ಮೇಲೆ ಆ ಒಂದು ಅಟೆನ್ಷನ್ ಕಮ್ಮಿ ಆಗಬಹುದೇ ಅಥವಾ ಎಲ್ಲ ಅಟೆನ್ಷನ್ ಮಗುವಿನ ಮೇಲೇನೆ ಬೀಳುತ್ತೋ ಅಂತ ಒಂದು ಹೆದರಿಕೆ ಅಥವಾ ಒಂದು ಆಂಗ್ಸೈಟಿ ಅಥವಾ ಮಗುವನ್ನ ಕರೆಕ್ಟ್ ಆಗಿ ನೋಡೋಕ್ಕಾಗುತ್ತೋ ಅಂತ ಒಂದು ಭಯ ಇರ್ಬೋದು. ಸೊ ಇದೆಲ್ಲ ಸೇರಿ ನಾವು ಪೋಸ್ಟ್ ಪಾರ್ಟಮ್ ಇರಿಟೇಷನ್ಸ್ ಡಿಪ್ರೆಷನ್ ಆಂಗ್ಸೈಟಿ ಅಂತ ಹೇಳಲ್ಲ ಕರಿತೇವೆ ಅದನ್ನು. ಇದು ಆಕ್ಚುಲಿ ನಾನು ಹೇಳ್ದಂಗೆ ನಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೆಂಗಿರುತ್ತೆ ಅದರ ಮೇಲೆ ಪೋಸ್ಟ್ ಪಾರ್ಟಮ್ ಕೌಂಟ್ ಆಗುತ್ತೆ. ಅವರ ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗಾಗಿದೆ, ಅವರು ಯೋಗ ಆಹಾರ ವಿಹಾರ ಪದ್ಧತಿಗಳನ್ನೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಪೋಸ್ಟ್ ಪಾರ್ಟಮ್ ಕಾಂಪ್ಲಿಕೇಶನ್ಸ್ ಬರುವಂಥದ್ದು ತುಂಬಾ ಕಮ್ಮಿ, ವೆರಿ ನೆಗ್ಲಿಜಿಬಲ್, ಅದು ಏನು ಇರೋದಿಲ್ಲ. ಬಟ್ ಅವರು ಪ್ರೆಗ್ನೆನ್ಸಿ ಟೈಮಲ್ಲೇ ತುಂಬ ಸ್ಟ್ರೆಸ್ಸನ್ನು ಫೇಸ್ ಮಾಡಿದ್ದಾರೆ, ತುಂಬ ಏರುಪೇರಿಕೆ ಆಗಿದೆ ಅವರ ದೇಹದಲ್ಲಿ, ಮಗುವಿನ ಹೆಲ್ತ್ ಕಂಡೀಷನ್ಸ್ ಎಲ್ಲ ಹೇಳಿದರೆ ಅದು ಖಂಡಿತವಾಗ್ಲೂ ಅವರ ಡೆಲಿವರಿ ನಂತರನೂ ಅದು ಕಾಣಿಸ್ಕೊಳ್ಳುತ್ತೆ. ಬಟ್ ಹಂಗಂತ ಹೇಳಿ ನಾವು ಯಾರಿಗೆಲ್ಲ ಪ್ರೆಗ್ನೆನ್ಸಿ ಫೇಸ್ ಅಲ್ಲಿ ಕರೆಕ್ಟ್ ಆಗಿ ಗೈಡೆನ್ಸ್ ಸಿಕ್ಕಿಲ್ಲ ಹಂಗಂತ ಹೇಳಿ ಅವ್ರನ್ನ ಬಿಟ್ಬಿಡಕ್ಕಾಗಲ್ಲ. ಪೋಸ್ಟ್ ಪಾರ್ಟಮ್ ಸಮಸ್ಯೆಗಳು ಇದ್ರೂ ಕೂಡ ನಾವು ಅದನ್ನ ಅಪ್ರೋಚ್ ಮಾಡಿ ಯೋಗ ಮತ್ತೊಮ್ಮೆ ಅದೇ ಸೇಮ್ ಅಪ್ರೋಚ್ ಆಹಾರ ವಿಹಾರದಲ್ಲಿ, ಅವರ ಮಾನಸಿಕ ಸಂತುಲನದಲ್ಲಿ, ಪ್ರಾಣಾಯಾಮದಲ್ಲಿ ಖಂಡಿತವಾಗ್ಲೂ ಅದನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯವಾಗುತ್ತೆ. ಈ ಜಂಕ್ ಫುಡ್ನ ಬಗ್ಗೆ ನಾವು ಯಾವಾಗಲೂ ಪ್ರಸ್ತಾಪ ಮಾಡ್ತಾ ಇರ್ತೀವಿ, ಅದು ಅಥವಾ ಪೇಟೆಯಿಂದ ತರುವಂತಹ ಒಂದು ಆಹಾರದ ಬದಲಿಗೆ ಮನೆಯಲ್ಲಿ ಸಿದ್ಧಪಡಿಸಿರುವಂತಹ ಒಂದು ತಾಜಾ ತರಕಾರಿ ಆಗ್ಬೋದು, ತಾಜಾ ಹಣ್ಣು ಹಂಪಲಾಗ್ಬೋದು ಅಥವಾ ತಾಜಾ ಆಹಾರ ಆಗ್ಬೋದು, ಇದರ ಒಂದು ಪ್ರಾಮುಖ್ಯತೆ ಏನು ಅಂತ? ಈಗ ಈ ಜಂಕ್ ಅಂತ ಹೇಳಿದ ಕೂಡಲೇ ಜಂಕ್ ಪದದ ಅರ್ಥನೇ ವೇಸ್ಟ್ ಅಂತ ಹೇಳಿ, ಓಕೆ. ಸೊ ವೇಸ್ಟ್ ಫುಡ್ ಅಂತ ಹೇಳಿ ಅದರಲ್ಲಿ ಹೆಸರಲ್ಲೇ ಇದೆ. ಬಟ್ ನಾವು ಆದ್ರೂ ಮತ್ತೆ ಮತ್ತೆ ಆ ವೇಸ್ಟ್ ಫುಡ್ ಅಥವಾ ಜಂಕ್ ಫುಡ್ ಕಡೆನೆ ನಾವು ಒಂದು ಆಸಕ್ತಿ ಯಾಕೆ ತೋರಿಸ್ತೇವೆ ಅಂತ ಹೇಳಿದ್ರೆ ಅದರಲ್ಲಿ ಇರುವಂತಹ ಆ ಕೆಮಿಕಲ್ಸ್ ಯಾವ ಮಟ್ಟಿಗೆ ನಮ್ಗೆ ಎಫೆಕ್ಟ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ಬ್ರೈನ್ ಅಲ್ಲಿ ಈಗ ಸಪೋಸ್ ಕೆಲವರಿಗೆ ಏನೋ ಒಂದು ಬಿಸ್ಕೆಟ್ ಅಥವಾ ಏನೋ ಒಂದು ಚಿಪ್ಸ್ ಏನೋ ಒಂದು ತುಂಬಾ ಇಷ್ಟ ಆಗಿರುತ್ತೆ, ಒಂದ್ಸಲ ತಿಂದ್ರೆ ಸಾಕಾಗಲ್ಲ, ಮತ್ತೆ ಮತ್ತೆ ತಿನ್ಬೇಕು ಅಂತ ಹೇಳಿ ಅನ್ಸುತ್ತೆ. ಯಾಕಂದ್ರೆ ಒಂದ್ಸಲ ತಿಂದ್ಕೊಡ್ರೆ ಅವ್ರಿಗೆ ಖುಷಿ ಆಗುತ್ತೆ. ಸೊ ಆ ಖುಷಿ ಆಗುವ ಕಾರಣ ಏನಂತ ಹೇಳಿದ್ರೆ ಬ್ರೈನ್ ಅಲ್ಲಿ ಕೆಲವು ಹಾರ್ಮೋನ್ಸ್ ರಿಲೀಸ್ ಆಗುವಂತ ನಾವು ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತೇವೆ, ಡೊಪಾಮಿನ್ ಇರ್ಬೋದು ಅಥವಾ ಬೇರೆ ಸೆರೋಟಿನ್ ಇರ್ಬೋದು. ಸೊ ಒಂದ್ಸಲ ಅದು ಸ್ಟಿಮ್ಯುಲೇಟ್ ಆಯ್ತು ಅಂತ ಹೇಳಿದ್ರೆ ಬ್ರೈನ್ ಅಲ್ಲಿ ಹೆಂಗ್ ಹೋಗುತ್ತೆ ಅಂತ ಹೇಳಿದ್ರೆ ಅದರ ಟಾಲರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಒಂದ್ಸಲ ತಿಂದ್ರೂ ನಮ್ಗೆ ಸಾಕಾಗಲ್ಲ, ನಮ್ಗೆ ಮತ್ತೆ ಮತ್ತೆ ತಿಂದು ಆ ಒಂದು ಡೊಪಮಿನ್ ಲೆವೆಲ್ ಅನ್ನ ಜಾಸ್ತಿ ಸ್ಯಾಟಿಸ್ಫೈ ಮಾಡೋಕೆ ಅದು ನೋಡುತ್ತೆ. ಈಗ ಹೆಂಗೆ ಕುಡುಕರಿಗೆ ಒಂದ್ಸಲ ಕುಡಿದ್ರೆ ಸಾಕಾಗಲ್ಲ, ಮತ್ತೆ ಮತ್ತೆ ಕುಡಿಬೇಕು ಹೇಳಿ ಅನ್ಸುತ್ತೆ, ಅದೇ ತರ ಆ ಒಂದು ಕೆಮಿಕಲ್ಸ್ ಜಂಕ್ ಫುಡ್ ಅಲ್ಲಿ ಇರುವಂತ ಈ ಕೆಮಿಕಲ್ಸ್ ಏನ್ ಮಾಡ್ತಾರೆ, ಅದು ಕಲರಿಂಗ್ ಏಜೆಂಟ್ ಇರ್ಬೋದು ಅಥವಾ ನೀವು ಅದನ್ನ ಇಂಗ್ರೀಡಿಯೆಂಟ್ಸ್ ಅನ್ನ ಕರೆಕ್ಟ್ ಆಗಿ ನೋಡಿದ್ರೆ ಅದರಲ್ಲಿ ನಮ್ಗೆ ಅರ್ಥವಾಗದಿರುವಂತ ಕೆಲವು ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಅದು ಹೇಳಕ್ಕೂ ಬರಲ್ಲ, ಓದಕ್ಕೂ ಬರಲ್ಲ. ಇಮಲ್ಸಿಫೈಯರ್ಸ್, ಅಡಿಕ್ಟರ್ಸ್, ರೆಗ್ಯುಲೇಟರ್ಸ್, MNC ಅಂತ ಹೇಳಿರುವಂತ ಕೆಲವು ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇರ್ಬೋದು. ಸೊ ಇದೆಲ್ಲ ನಮ್ಮ ಬ್ರೈನಿಗೆ ಒಂದು ಎಕ್ಸ್ಟ್ರಾ ಅಡಿಕ್ಷನ್ ಕೊಡುವಂಥದ್ದು. ಸೊ ತಿಂದಷ್ಟು ತಿಂದಷ್ಟು ಸಾಕಾಗದಿರುವಂತ ಇದು. ಬಟ್ ನಾವು ಅದನ್ನ ಅರ್ಥಪೂರ್ವಕವಾಗಿ ಅರಿವು ಮೂಲಕ ನಾವು ಅದನ್ನ ಕಾನ್ಶಿಯಸ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಅದರಿಂದ ಹೊರಗೆ ಬರ್ಬೇಕು. ನಾವು ಒಂದ್ಸಲ ಹಿಂಗೆ ಕೊಳವೆಲ್ ಹೋದ್ರೆ ಬೀಳ್ತಾ ಹೋಗ್ತೇವೆ. ಬಟ್ ನಮ್ಗೆ ಅದ್ರ ಅರಿವಿದ್ರೆ, ಅರ್ಥ ಆಗ್ತಾ ಇದ್ರೆ ನಾವು ಆ ಕೊಳವೆಯಿಂದ ಹೊರಗೆ ಬರಕ್ ನಾವು ಪ್ರಯತ್ನ ಮಾಡ್ಬೇಕು. ಬಿಕಾಸ್ ನಮ್ಗೆ ಅದ್ರ ಇಲ್ ಎಫೆಕ್ಟ್ಸ್ ಅಥವಾ ಕೆಟ್ಟ ಪರಿಣಾಮಗಳು ಹೆಂಗೂ ಗೊತ್ತಿರತ್ತೆ. ಸೊ ಆ ಅರಿವನ್ನ ಇಟ್ಕೊಂಡು ನಾವು ಖಂಡಿತವಾಗ್ಲೂ ಜಂಕ್ ಫುಡ್ಸ್ ಇಂದ ಹೊರಗೆ ಬರಕ್ ಪ್ರಯತ್ನ ಮಾಡ್ಬೇಕು. ಇನ್ನೊಂದು ಸಂದರ್ಭವನ್ನ ನಾನು ಇಲ್ಲಿ ಜ್ಞಾಪಿಸಬೇಕು. ಅಭಿಮನ್ಯುವಿನ ಕಥೆ ಆಗ್ಬೋದು ಅಥವಾ ಶಿವಾಜಿಯ ಕಥೆ ಆಗ್ಬೋದು, ಇಂತಹ ಸಂದರ್ಭದಲ್ಲಿ ಮಗುವಾಗಿದ್ದಾಗಲೇ ಅಥವಾ ಹೊಟ್ಟೆಯಲ್ಲಿ ಇದ್ದಾಗಲೇ, ಅಮ್ಮನ ಹೊಟ್ಟೆಯಲ್ಲಿ ಇದ್ದಾಗಲೇ ಆ ಬೇರೆ ಬೇರೆ ಕಥೆಗಳನ್ನು ಕೇಳ್ತಾ ಇದ್ರು ಅಂತ, ಇದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತದೆ? ನಮ್ಮ ಪ್ರೆಗ್ನೆನ್ಸಿ ಕ್ಲಾಸಸ್ ಅಲ್ಲಿ ನಾವು ಮೇಜರ್ಲಿ ಇದರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡುವಂಥದ್ದು. ನಾವು ಆಗಲೇ ಹೇಳ್ದಂಗೆ ಒಂದು ಮಗುವಿನ ಒಂದು ಬಿಹೇವಿಯರ್ ಪ್ಯಾಟರ್ನ್ ಆಗಿರ್ಬೋದು ಅಥವಾ ಅವ್ರು ಏನು ಹುಟ್ಟಿದ ನಂತರ ಅವ್ರು ಹೇಗೆ ಬದುಕ್ತಾರೆ ಅಥವಾ ಹೇಗೆ ಬಿಹೇವ್ ಮಾಡ್ತಾರೆ ಅದೆಲ್ಲ ಡಿಸೈಡ್ ಆಗುತ್ತೆ ನಮ್ಮ ಪ್ರೆಗ್ನೆನ್ಸಿ ಫೇಸಲ್ಲಿ. ಸೊ ನಾವು ಮೊದಲಿನ ಕತೆ ಕೇಳ್ದಂಗೆ ಅಭಿಮನ್ಯು ಆಗಿರ್ಬೋದು ಅಥವಾ ಈ ಪ್ರಹ್ಲಾದನ ಕತೆ ಕೂಡ ಹೌದು. ಪ್ರಹ್ಲಾದನ ತನ್ನ ತಂದೆನೇ ಅವನೊಂದು ರಾಕ್ಷಸ ರೂಪದಲ್ಲಿ ಇದ್ರೂ ಕೂಡ ಅವನಿಗೆ ಹೆಂಗೆ ಅಷ್ಟು ನಾರಾಯಣ ದೇವರ ಮೇಲೆ ಅಷ್ಟು ಭಕ್ತಿ ಅಥವಾ ಅಷ್ಟೊಂದು ಶಾಂತವಾದ ಸ್ವಭಾವ ಹೆಂಗ್ ಬಂತು ಅಂತ ಹೇಳಿದ್ರೆ, ಅವನು ಹೊಟ್ಟೆಯಲ್ಲಿದ್ದಾಗ, ಗರ್ಭಾವಸ್ಥೆಯಲ್ಲಿ ಇದ್ದಾಗ ಅವನ ತಾಯಿ ನಾರದನ ಜೊತೆ ಒಂದು ಆಶ್ರಮದಲ್ಲಿ ಇದ್ದಿದ್ಲು. ಸೊ ಆ ಒಂದು ಸುತ್ತಮುತ್ತ ಸರ್ಕಲ್ ಎನ್ವಿರಾನ್ಮೆಂಟ್ ಏನಿತ್ತು ಆ ತಾಯಿಗೆ, ಅದರದೇ ಎಫೆಕ್ಟ್ ತನ್ನ ಮಗುವಿಗೆ ಬಂದದ್ದು. ತನ್ನ ಜೆನೆಟಿಕ್ಸ್ ಕೂಡ ಅವಂಗೆ ಎಫೆಕ್ಟ್ ಆಗಿಲ್ಲ, ತಂದೆಯ ಜೆನೆಟಿಕ್ಸ್ ಕೂಡ ಎಫೆಕ್ಟ್ ಆಗಿಲ್ಲ. ಸೊ ಜೆನೆಟಿಕ್ಸ್ ಗಿಂತ ಒಂದು ಕೈ ಮೇಲೇನೆ ನಮ್ಮ ಎನ್ವಿರಾನ್ಮೆಂಟ್, ಸೊ ನಮ್ಮ ಪ್ರಕೃತಿ. ಅಂದ್ರೆ ನಾವು ಏನು ತಿನ್ನೋದು, ಆಹಾರ ವಿಚಾರ, ನಾವು ಹೇಗೆ ಏನನ್ನ ನೋಡ್ತೇವೆ, ಏನನ್ನ ಕೇಳುತ್ತೆ, ಅದು ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಮಗುವಿನ ಬೆಳವಣಿಗೆ ಒಂದೊಂದು ಹಂತದಲ್ಲಿ ಒಂದೊಂದು ತಿಂಗಳಲ್ಲಿ ಮಗುವಿನ ಸೆನ್ಸರಿ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಅಂದ್ರೆ ಮೊದಲಿಗೆ ಮಗುವಿನ ಸ್ಪರ್ಶ ಜ್ಞಾನ ಡೆವಲಪ್ ಆಗುವಂಥದ್ದು, ಆಮೇಲೆ ಟೇಸ್ಟ್ ಡೆವಲಪ್ಮೆಂಟ್, ಆಮೇಲೆ ಸ್ಮೆಲ್ ಇರ್ಬೋದು, ಆಮೇಲೆ ಕೇಳುವಂಥದ್ದು, ಆಮೇಲೆ ನೋಡುವಂಥದ್ದು. ಸೊ ವಿಷನ್ ಡೆವಲಪ್ಮೆಂಟ್. ಸೊ ಹಂತ ಹಂತವಾಗಿ ಈ ಐದು ಸೆನ್ಸೇಷನ್ಸ್ ಡೆವಲಪ್ಮೆಂಟ್ ಆಗುವಂಥದ್ದು. ಸೊ ಈಗ ಅಭಿಮನ್ಯು ಕಥೆನೇ ಹೌದು. ಈಗ ಅಭಿಮನ್ಯು ಹೆಂಗ್ ಸಾಧ್ಯ ಆಯ್ತು ಚಕ್ರವ್ಯೂಹದ ಒಳಗೆ ಕತೆ ಕೇಳ್ಕೊಂಡು? ಸೊ ಈವನ್ ಇನ್ ಸೈನ್ಸ್ ಟರ್ಮ್ಸ್ ಮಗುವಿನ ಕೇಳುವಂತ ಶಕ್ತಿ, ಸೆನ್ಸರಿ ಡೆವಲಪ್ಮೆಂಟ್ ಆಫ್ ದ ಇಯರ್ಸ್ ಯಾವಾಗ ಡೆವಲಪ್ ಆಗತ್ತೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಒಂದು 20-20 ವಾರದಿಂದ 28 ವಾರ ತನಕ, 20-28 ವೀಕ್ ರಫ್ಲಿ ಮಗುವಿನ ಒಂದು ಕೇಳುವ ಶಕ್ತಿ, ಆ ಒಂದು ಸ್ಪರ್ಶ ಜ್ಞಾನ ಅವಾಗ ಡೆವಲಪ್ಮೆಂಟ್ ಆಗೋದು. ಸೊ ತಾಯಿ ಏನೇ ಕೇಳಿದ್ರು ಕೂಡ ಅದು ಫಿಸಿಕಲ್ ಸೌಂಡ್ ಆಗಿರ್ಬೋದು ಅಥವಾ ತಾಯಿಯ ಮಾನಸಿಕ ಸೌಂಡೇ ಆಗಿರ್ಬೋದು, ನಾವು ಮನಸ್ಸಿನಲ್ಲೇ ನಾವು ಏನ್ ಚಾಟರ್ ಮಾಡ್ತೇವೆ ಅದು ಮಗುವಿಗೆ ಅಬ್ಸಾರ್ಬ್ ಮಾಡೋ ಒಂದು ಶಕ್ತಿ ಖಂಡಿತವಾಗ್ಲೂ ಇದೆ. ಸೊ ಅವ್ರು ಏನ್ ಕೇಳ್ತಾರೆ, ಏನು ನೋಡ್ತಾರೆ, ಆ ಏನು ಆ ತಾಯಿ ಏನ್ ಸ್ಪರ್ಶ ಮಾಡ್ಕೊಳತ್ತೆ, ಏನ್ ಆಲೋಚನೆ ಮಾಡುತ್ತೆ, ಅದೆಲ್ಲದು ಹಾಗೆ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಒಂದು ಸ್ಪಾಂಜ್ ಇದ್ದಂಗೆ, ಸ್ಪಾಂಜ್ ಅಲ್ಲಿ ನಾವು ಏನ್ ಹೊಯ್ತೇವೆ ಅದೇ ತರ ಅದು ಅಬ್ಸಾರ್ಬ್ ಆಗೋದು. ಸೊ ಮಗುಗೆ ಗರ್ಭದಲ್ಲಿ ತನ್ನರೇ ಒಂದು ಥಿಂಕ್ ಮಾಡೋ ಒಂದು ಕೆಪಾಸಿಟಿ ಇರೋದಿಲ್ಲ. ಅಂದ್ರೆ ನಾವು ಸೈನ್ಸ್ ಟರ್ಮ್ ಅಲ್ಲಿ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೇವೆ ಬ್ರೈನ್ ಅಲ್ಲಿ. ಈಗ ಮನುಷ್ಯರಿಗೆ, ಈಗ ನಾವು ದೊಡ್ಡವರಿಗೆ ಥಿಂಕ್ ಮಾಡೋ ಒಂದು ಕೆಪಾಸಿಟಿ ಇದೆ. ಅಂದ್ರೆ ಯೋಚನೆ ಮಾಡೋದು, ನಾವು ಯಾಕೆ ಯೋಚನೆ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ದೇನೋ ಹಳೆ ಬಿಲೀಫ್ ಸಿಸ್ಟಮ್ ಇರ್ಬೋದು ಅಥವಾ ನಾವೇನೋ ಓದಿದ್ದೇವೆ, ನಮ್ಗೇನೋ ಇಷ್ಟೊಂದು 100 ಜನ ಏನೋ ಹೇಳಿದ್ದಾರೆ, ಅದರ ಮೇಲೆ ನಾವೇನೋ ಥಿಂಕ್ ಮಾಡೋವಂಥದ್ದು. ಬಟ್ ವೆರಿ ನ್ಯೂ, ಅಂದ್ರೆ ನ್ಯೂ ಬಾರ್ನ್ ಕೂಡ ಅಲ್ಲ, ಹೊಟ್ಟೆಯಲ್ಲಿ ಇದ್ದಾಗ ಬೇಬಿಗೆ ಯಾವುದೇ ರೀತಿ ಎಕ್ಸ್ಪೋಷರ್ ಇರೋದಿಲ್ಲ, ಅದೇನು ಓದಿರೋದಿಲ್ಲ, ಏನು ಕೇಳಿರೋದಿಲ್ಲ, ಏನು ಇಷ್ಟು ಬಿಲೀಫ್ ಸಿಸ್ಟಮ್ ಇರೋದಿಲ್ಲ. ಸೊ ಹೆಂಗೆ ಡೆವಲಪ್ಮೆಂಟ್ ಆಗೋದು ಅಂತ ಹೇಳಿದ್ರೆ, ನಾವು ಯೋಗದಲ್ಲಿ ಅದನ್ನು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೇವೆ. ಅಂದರೆ ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಯಾವುದೇ ಲಾಜಿಕ್ ಇರೋದಿಲ್ಲ ಅದಕ್ಕೆ, ಅದು ಸುಮ್ಮನೆ ಒಂದು ಡೀಪರ್ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಅಂತ ಹೇಳಿ. ಸೊ ನಾವು ತಾಯಿ ಏನು ಹಾಕುತ್ತೆ ತನ್ನಾರೇ ಅದು ಹಾಗೆ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗುವಂಥದ್ದು. ಆ ಬೇಸಿಸ್ ಮೇಲೇ ಮಗುವಿನ ಒಂದು ಡೆಲಿವರಿ ಆದ ನಂತರದ ಬಿಹೇವಿಯರ್ ಏನಿರುತ್ತೆ ಅದು ಅಲ್ಲೇ ಆಕ್ಟ್ ಆಗುವಂಥದ್ದು. ಇವಾಗ ನೋಡಿ, ನಾವು ಒಂದು ಉದಾಹರಣೆ ಸಬ್ ಕಾನ್ಶಿಯಸ್ ಮೈಂಡ್ ಕಾನ್ಶಿಯಸ್ ಮೈಂಡ್ ಅಂದರೆ, ನೀವು ಒಂದೊಂದು ದಿನ ಬೆಳಿಗ್ಗೆ ಏನೋ ಅರ್ಜೆಂಟ್ ಕೆಲಸ ಇದೆ, 4 ಗಂಟೆಗೆ ಹೇಳಬೇಕು ಅಂತ ಹೇಳಿ ಇಟ್ಕೊಂಡ್ರೆ, ಅಥವಾ ನಾವು ನಮ್ಮ ಸ್ಕೂಲ್ ಡೇಸಲ್ಲಿ ಇಲ್ಲ ನಂಗೆ ನಾಳೆ ಪರೀಕ್ಷೆ ಇದೆ 4 ಗಂಟೆಗೆ ಹೇಳಬೇಕು ಅಂತ ಹೇಳಿ ಇಟ್ಕೊಂಡ್ರೆ, ಒಂದೊಂದ್ಸಲ ನಾವು ಅಲ್ಲಿ 4 ಗಂಟೆ ಅಲಾರಾಮ್ ಹೊಡಿತು, ಅವಾಗ 2 ಮನ್ಸು ಇರುತ್ತೆ, ಒಂದು ಹೇಳುವಾ ಅಂತ ಹೇಳಿ ಒಂದು ಮನ್ಸಿರುತ್ತೆ, ಒಂದು ಹೇಳೋದು ಬೇಡ ಅಂತ ಹೇಳಿ ಒಂದು ಮನ್ಸಿರುತ್ತೆ. ಸೊ ಯಾವ ಮನ್ಸು ನಿಮಗೆ ಸ್ಟ್ರಾಂಗ್ ಆಗಿರುತ್ತೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತದ್ದು. ಕಾನ್ಶಿಯಸ್ ಮೈಂಡ್ ಆದ್ರೆ ಥಿಂಕ್ ಮಾಡುತ್ತೆ, ತೊಂದರೆ ಇಲ್ಲ ಬೇಡ ನಾಳೆ ಹೋಗೋಣ ಏನು ಆಗಲ್ಲ, ಅದು ಥಿಂಕ್ ಮಾಡುತ್ತೆ. ಬಟ್ ಒಳಗಿಂದ ಒಂದು ಡೀಪ್ ಕನ್ಸರ್ನ್, ಒಂದು ಇಂಟ್ಯೂಷನ್ ಅಂತ ಇದ್ರೆ ಅದು ತನ್ನಾರೆ ನಾವು ಎದ್ದು ಬಿಡ್ತೇವೆ. ನಮ್ಗೆ ಅದಕ್ಕೆ ಥಿಂಕಿಂಗ್ ಬೇಡ, ನಾವು ಅದಕ್ಕೆ ಲಾಜಿಕಲ್ ಬೇಸ್ಡ್ ಇದು ನೋಡಲ್ಲ. ನಮಗೆ ಸಂಜೆ ಅದನ್ನು ಹ್ಯಾಂಡಲ್ ಮಾಡೋಕೆ ಆಗುತ್ತೋ ಇಲ್ವೋ ಆ ಟೈಮ್ ನಾನು ಬ್ಯಾಲೆನ್ಸ್ ಮಾಡ್ತಾನೆ ಎಕ್ಸಾಮ್ ತೊಂದರೆ ಇಲ್ಲ ಹೋಗ್ಲಿ, ಬಟ್ ಒಳಗಿಂದ ಇಲ್ಲ ನಂಗೊಂದು ಪೈಲಟ್ ಆಗಬೇಕು, ನಾನು ಇದಕ್ಕೆ ಸಾಧನೆ ಮಾಡಬೇಕು, ಆ ಒಂದು ಡೀಪರ್ ಒಳಗೆ ಹೋದರೆ ತನ್ನಾರೆ ನಾವು ಹೇಳ್ತೇವೆ. ಸೊ ಆ ಡೀಪರ್ ಲೆವೆಲ್ ಅಂಥ ನಾಲೆಜ್ ಅಥವಾ ಆ ಒಂದು ಅರಿವು ಏನಿದೆ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಮಗುವಿನ ಬ್ರೈನಲ್ಲಿ ಅಥವಾ ಮನಸ್ಸೊಳಗೆ ನಾವು ಅದನ್ನು ಹಾಕುವಂಥದ್ದು. ಸೊ ಅಷ್ಟರ ಮಟ್ಟಿಗೂ ನಾವೊಂದು ಬೇಬಿಯ ಅಂದರೆ ಮಗುವಿನ ಒಂದು ಬಿಹೇವಿಯರ್ ಪರ್ಸನಾಲಿಟಿಯನ್ನು ಕಂಟ್ರೋಲ್ ಮಾಡಕ್ಕೆ ಸಾಧ್ಯವಾಗುತ್ತೆ. ಕೊನೆಯ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ, ಗರ್ಭಿಣಿಯರ ಆರೋಗ್ಯ ಮತ್ತು ಶಿಶುವಿನ ಆರೋಗ್ಯ ಇದನ್ನ ಒಂದು ವಿಕಸಿತಗೊಳಿಸುವಲ್ಲಿ ಕುಟುಂಬದವರ ಒಂದು ಜವಾಬ್ದಾರಿ ಏನು ಇದರ ಬಗ್ಗೆ? ಖಂಡಿತವಾಗ್ಲು. ಈಗ ನಾವು ಮೊದಲು ನೋಡ್ದಂಗೆ ಮೊದಲು ಜಾಯಿಂಟ್ ಫ್ಯಾಮಿಲೀಸ್ ಅಲ್ಲಿ ಅದು ತುಂಬಾ ಹೆಲ್ಪ್ ಆಗ್ತಾ ಇತ್ತು, ಅತ್ತೆ ಆಗಿರ್ಬೋದು ತಾಯಿ ಆಗಿರ್ಬೋದು, ಇಲ್ಲ ನೀನು ಕೂತ್ಕೋ ರಿಲ್ಯಾಕ್ಸ್ ಮಾಡು. ಅಥವಾ ಈ ಗರ್ಭ ಸಂಸ್ಕಾರದ ಏನು ನಾನು ಇವಾಗ ಏನಿಷ್ಟು ಹೇಳ್ತಾ ಇದ್ದೇನೆ ಅದು ಒಂದು ಜೀವನ ಶೈಲಿಯಾಗೇ ಮೊದಲಿನ ಕಾಲದಲ್ಲಿ ಇದ್ದಿತ್ತು. ಬಟ್ ಒಂದು ಸಮಯದಲ್ಲಿ ಅದೊಂಥರ ಇಲ್ಲ ಮೂಢನಂಬಿಕೆ, ಇಲ್ಲ ನೀನು ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು ಅಂತ ಹೇಳಿ ಮೊದಲು ಏನು ಹೇಳ್ತಾ ಇದ್ರು ಅದು ಇವಾಗ ಒಂದು ಯಾವುದೋ ಒಂದು ಲಾಸ್ಟ್ ಒಂದು 2-3 ಡೆಕೇಡ್ಸ್ ಅಲ್ಲಿ ಅದು ನಾವು ಮೂಢನಂಬಿಕೆ ಅಂತ ಹೇಳಿ ಶುರಾಗಿ ಹೋಗ್ಬಿಡ್ತು. ಸೂಪರ್ಸ್ಟಿಷಸ್, ಏನು ಹೋಗಬಾರ್ದು ಅಂದರೆ ಎಲ್ಲರೂ ಬ್ರಾಡ್ ಮೈಂಡೆಡ್ ಥಿಂಕಿಂಗ್ ಅಂತ ಹೇಳ್ಕೊಂಡು ನಾನು ಹೋಗ್ತಾನಪ್ಪ ಏನಾಗುತ್ತೆ ಏನು ಆಗಲ್ಲ ಅಂತ ಹೇಳೋ ಒಂದು ಇದರಲ್ಲಿದ್ದಿತ್ತು. ಬಟ್ ಮೊದಲಿನ ಕಾಲದಲ್ಲಿ ಅದೊಂದು ಜೀವನ ಶೈಲಿಯಲ್ಲೇ ಇದ್ದಿತ್ತು. ಅವರು ಹೆಂಗಸರು ಗರ್ಭಿಣಿಯವರು ಹೊರಗಡೆ ಹೋಗಿ ಗಾರ್ಡನ್ ಮಾಡುವಂಥದ್ದು ಅಥವಾ ರಿಲ್ಯಾಕ್ಸ್ ಆಗಿರುವಂಥದ್ದು, ಸೊ ಅದೇ ಇನ್ಫ್ಲುಯೆನ್ಸ್ ಅವರ ಬೇಬಿ ಮೇಲೆ ಇದ್ದು ಆ ಬೇಬಿ ಒಂದು ಬಿಹೇವಿಯರ್ ಪ್ಯಾಟರ್ನ್ ಎಲ್ಲ ಡೆವಲಪ್ ಆಗುವಂಥದ್ದು. ಬಟ್ ಈಗಿನ ಸ್ಥಿತಿಯಲ್ಲಿ ಏನು ಎಲ್ಲರೂ ಹೆಂಗಸರು ಕೂಡ ವರ್ಕ್ ಮಾಡುವಂಥದ್ದು, ಹಲವಾರು ಸ್ಟ್ರೆಸ್ ಇದ್ದಂಥದ್ದು, ಗಂಡ ಹೆಂಡತಿ ಮಾತ್ರ ಅಥವಾ ಗಂಡ ಕೂಡ ಜಾಬಿಗೆ ಹೋಗ್ತಾರೆ, ಇವರು ಕೂಡ ಜಾಬಿಗೆ ಹೋಗ್ತಾರೆ, ಇವರು ಜಾಬಿಗೆ ಹೋದಾಗಲೂ ಕೂಡ ಬಾಸ್ ಕೊಲೀಗ್ಸ್ ಅದು ಇದು ಅಂತ ಹೇಳಿ ತುಂಬಾ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್. ಹಂಗಂತ ಹೇಳಿ ಅವರು ಕೆಲಸಕ್ಕೆ ಹೋಗಬಾರ್ದು ಅಂತ ಹೇಳಿ ಯಾವುದೇ ಇದು ಹೇಳ್ತಾ ಇಲ್ಲ. ಬಟ್ ಆ ಒಂದು ಅಪ್ರೋಚ್ ಇದೆ ನಾವು ಅಂದರೆ ಪ್ರೆಗ್ನೆನ್ಸಿಗೆ ಕೊಡುವಂಥ ಅಪ್ರೋಚ್ ಆಗಿರ್ಬೋದು ಅಥವಾ ಸ್ಟ್ರೆಸ್ ಮ್ಯಾನೇಜ್ ಮಾಡುವಂಥ ಅಪ್ರೋಚ್ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಹಳ ಸಂತೋಷ ಡಾಕ್ಟರ್ ಕೀರ್ತಿಯವರೇ. ಈ ಗರ್ಭ ಸಂಸ್ಕಾರ ಮತ್ತು ಗರ್ಭಿಣಿಯರ ಒಂದು ಆರೈಕೆ ಮಾಡುವಂತಹದ್ದು, ಆಹಾರ ವಿಹಾರ ಕ್ರಮ ಹೇಗಿರಬೇಕು ಎನ್ನುವಂತಹದ್ದು, ಜೊತೆಗೆ ಶಿಶುವಿನ ಅಭಿವೃದ್ಧಿಯಲ್ಲಿ ಅಥವಾ ಶಿಶುವಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತಾಯಿಯ ಹಾಗೂ ಕುಟುಂಬದವರ ಒಂದು ಪಾತ್ರ ಏನು ಎನ್ನುವ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ವಿಷಯವನ್ನು ನಮ್ಮ ಕೇಳುವ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬ ಸಂತೋಷ, ಧನ್ಯವಾದಗಳು, ನಮಸ್ಕಾರ. ನಮಗೂ ಕೂಡ ನಿಮ್ಮ ಜೊತೆ ಈ ಸಂದರ್ಶನ ಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಇದುವರೆಗೆ ಸಿರಿಸಿಯ ಸಂಯೋಗ ನೇಚರ್ ಕ್ಯೂರ್ ಕ್ಲಿನಿಕ್ನ ಡಾಕ್ಟರ್ ಕೀರ್ತಿ ಕೆ ಅವರೊಡನೆ ಗರ್ಭ ಸಂಸ್ಕಾರ ಈ ವಿಷಯವಾಗಿ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈಗ ಜನಪದ ಸಂಗೀತ. ಹಾಲಕ್ಕಿ ಸಂಪ್ರದಾಯದ ಪದಗಳು ಸೀನು ಬುದ್ದುಗೌಡ ಮತ್ತು ಸಂಗಡಿಗರಿಂದ. ಲತ್ತರರೆ ಮುನ್ನೆ ಎದ್ದನು ಮಾದೂಲೆ ಮಗನೇ ಮಾಡುಗಿ ಹರಗಾಗೆ ಬರುವನು ಮಾಳುಗಿ ಅರಗಾಗೆ ಬರುವನು ಮಾದೂಲೆ ಮಗನೇ ಕೈಯೋ ಕಾಲೋ ಮಾರೆ ತೊಳಿದನು ಕೈಯೋ ಕಳು ಮಾರೆ ತೊಳೆದನು ಮಾದೋಲೆ ಮಗನೇ ಮಾಳುಗಿ ಒಳಗಾಗೆ ನಡೆದನು ಮಾಳುಗಿ ಒಳಗಾಗೆ ನಡೆದನು ಮಾದೋಲೆ ಮಗನೇ ಲಪ್ಪನ ಕೂಡೆನಾಳುವನು ಲಪ್ಪನ ಕೂಡೆನಾಳುವನು ಮಾದೋಲೆ ಮಗನೇ ಲಕ್ಕನೊರೋ ಮನಗೆ ಹೋಗೆ ಬತ್ತೀನೋ ಲಕ್ಕನರು ಮನಗೆ ಹೋಗೆ ಬತ್ತೀನಪ್ಪಲೆ ಕೇಳೋ ಮದುವಿ ಒಂದೇ ಶುದ್ಧಿ ಎಳೆ ಬತ್ತೀನೋ ಲಟ್ಟಂಬೋ ಮಾತಾಳೆಳನು ಮಾದೋಲೆ ಮಗನೇ ಕಂತೆಲೆ ಜೋ ಕುಳವೇ ಲಿಡಿದನು ಕಂತೆ ಜೋ ಕುಳವೆ ಲಿಡಿರಾನೋ ಮಾದೋಲೆ ಮಗನೇ ರಾಜೋ ಒಂದಂಗುಳಕ್ಕೆ ಬರೋವಾನೋ ರಾಜೊಂದಂಗುಳಕ್ಕೆ ಬರವಾನೋ ಮಾದೋಲೆ ಮಗನೇ ಯಾವೊಂದೆ ದಾರಿಡದೆ ನಡೀದಾನೋ ಯಾವೊಂದ ದಾರಿಡದೆ ನಡೆದಾನೋ ಮಾದೋಲೆ ಮಗನೇ ಲಕ್ಕನರೋ ಮನಗೆ ನಡೀದಾನೋ ತಮ್ಮಲೆ ಬರವಾದೆ ದೂರಿಂದೆ ಕಂಡಾಳೋ ತೆಣೆಯ ನೋಡೆ ಲಚಿಯ ಬಿಡೋ ಜಾಳೋ ತೆಣೆಯ ನೋಡಚಿಯ ಬಿಡಜಾಳೋ ನಿನ್ನಲೆ ಲಕ್ಕೋ ಚೊಂಬುಗೆಯಲೆ ನೀರ ಕೊಡೋವಾಳೋ ಕಟ ನೀರೇ ಚೋಕ್ಯಾನೋ ಚೆಲ್ಲಾನೋ ಲೊಗೆ ಕೂತೋ ಮಾಡಿನ ತೆಣೆಗಾಗೋ ಕೇಳೆಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಮ್ಮ ಬಾವ ಎಲ್ಲಿ ಹೋಗಿನೇಲೆ ನಿಮ್ಮ ಬಾವನೇ ಗದ್ದೆಲೆ ಒಲ ಮನ ಕೋಗಿನೋ ಗದ್ದೆಲೆ ಕೆಲಸದಲ್ಲೇಲಿರೋವಾರೋ ಲಟ್ಟಂಬು ಮಾತ ಕೇಳ್ಯಾನು ನಮ್ಮಲೆ ತಮ್ಮ ಗದ್ದೆಲೆ ಒಲ ಮನಕ್ಕೆ ನಡೀದಾನೋ ನೆಂಟ ಬರವಾದೆ ದೂರಿಂದೆ ಕಂಡಾನೋ ಕಟ್ಟಿದ ವಾರಲ ನಿಲೋಜೀನೋ ಕಟ್ಟಿದ್ವಾರಲ ನಿಲಶಿನೋ ನಿನ್ನಲೆ ಬಾವಾಲೆ ನಂದೇಳುತ್ತೇಲೈದಾನೋ ಕಬ್ಬಿಣನೆ ಗಲವೆ ಮಡಗಿನೋ ನಿನ್ನಲೆ ಬಾವೋ ಬಾವಾಲೆ ನ್ಯಾಂಟಗೆ ಬರೋವಾರೋ ಬಾವಲೆ ನೆಂಟಾಗೆ ಎಲ್ಲಿಗಾಗೆ ಬರುವಾರೋ ಅವರ ಅಲೆ ಮನಗೆ ಬರೋವಾರೋ ಲವರಾಲೆ ಮನಗೆ ಬರವಾರೋ ಬಾವ ನೆಂಟನೋರೋ ಮಾಡಿನ ತೆಣೆಗೋಗೆ ಕುಳೋತಾರೋ ಮಾಡಿನ ತೆಣೆಗೋಗೆ ಕುಳವಾರೋ ಬಾವ ನೆಂಟನೋರೇ ಬಾವ ಗೋಂದಿಳೆ ಕೊಡೋವಾನೋ ಕೇಳಲೋ ಕೇಳಲೋ ಬಾವಾಲೆ ನೀನೆಲೆ ಕೇಳೋ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಲೆ ಬಾವಾಲೆ ಕೇಳೋ ಬಾಚಿ ಹಿಂಗ ಅವೆಲ್ಲ ತರಬೇಕೋ ಬಾಚಿಂಗವೆಲ್ಲ ತರಬೇಕು ಬಾವಾಲೆ ಕೇಳೋ ಕೊಡೆಯಾಲೆ ಲಿಡೋವಾಕೆ ಬರಬೇಕೋ ಕೊಡೆಯಾಲೆ ಲಿಡವಾಕೆ ಬರಬೇಕು ಬಾವಾಲೆ ಕೇಳೋ ಬರಬೇಕೋ ಬಾವ ಗೆಳೆತನಕೋ ಲಟ್ಟಂಬೋ ಮಾತಾಳೇಳ್ಯಾರೋ ಬಾವ ನೆಂಟನೋರೋ ಲಕ್ಕಾಲೇಲಿದ್ದಲೆ ನಡೀದಾನೋ ಕೇಳಲೆ ಕೇಳಲೆ ಲಕ್ಕಾಲೆ ನೀನೆಲೆ ಕೇಳೆ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಲೆ ಲಕ್ಕಾಲೆ ಕೇಳೆ ಕಳಶಾಲೆ ಲಿಡೋವಾಕೆ ಬರಬೇಕೆ ಕಳಶಾಲೆ ಲಿಡವಾಕೆ ಬರಬೇಕೆ ಲಕ್ಕಾಲೆ ಕೇಳೆ ಲಕ್ಕ ಗೊಂದಿಳೆ ಕೊಡೋವಾನೋ ಲೊಂದೇ ಲೀಳೆಗೆ ನಾನೆಲೆ ಬರುವೋಳಲ್ಲೋ ಕೊಡಬೇಕೋ ಮಾನದ ಎರೋಡಿಳೆಯೋ ಕೊಡಬೇಕು ಮಾನದ ಎರಡಿಳೆ ತಮ್ಮಲೆ ಕೇಳೋ ಲಾಂಗಾದರೆ ನಾನೇ ಬರಬವದು ಲಾಂಗಾದರೆ ನಾನೇ ಬರಬೇನು ತಮ್ಮಲೆ ಕೇಳೋ ಕಳಶಾಲೆ ಲಿಡೋವಾಕೆ ಬರೋವಾನೋ ಲಟ್ಟಂಬೋ ಮಾತ ಕೇಳ್ಯಾನೋ ಲವರ ತಮ್ಮನೇ ಕೊಡವಾಳೋ ಮಾನದ ಎರೋಡಿಳೆಯೋ ಕೊಡವನು ಮಾನದ ಎರಡಿಳೆಯೋ ತಮ್ಮನೇ ತಿರುಗಾಗೆ ಮನಗೆ ಬರೋವನು ತಿರುಗಾಗೆ ಮನಗೆ ಬರವಾನು ತಬರಲೆ ತಮ್ಮ ಅಲಪ್ಪನ ಕೋಡೆ ನಾಳೆಳೋವನು ಲಪ್ಪನ ಕೂಡೆ ನಾಳೆಳವನೊಲೇ ತಮ್ಮನೆ ಮದುವೆ ಒಂದೇ ಸುದ್ದಿ ಎಳೆ ಬಂದಿನೋ ಮಾವಿನ ಮಾವಿನ ಮರವೋ ಮಾವಿನ ಬರಣೋಗಿ ಮರವೋ ಮಾವಿನ ಮರ ಯಾಕೆ ತಿಗರನೆಲ್ಲೋ ಮಾವಿನ ಮರ ಯಾಕೆ ತಿಗರನೆಲ್ಲವೋ ಮಾವಿನ ಮರವೇ ತಿಗರದೆ ನೀನೇಲಿರ ಬ್ಯಾಡೋ ತಿಗರದೆ ನೀನೇ ಇರಬೇಡ ಮಾವಿನ ಮರವೇ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಲೆ ಮಾವಿನ ಮರವೇ ಬಾಗಿಲ ತೋರಣಕ್ಕೆ ಬರಬೇಕೆ ಬಾಗಿಲ ತೋರಣಕ್ಕೆ ಬರಬೇಕೆ ಮಾವಿನ ಮರವೇ ನೀನಿಲ್ಲದೆ ನಮಗೆ ಲರೋತಿಲ್ಲೋ ಚಗಡೆ ಚಗಡೆ ಮರವೇ